ಶಿವಮೊಗ್ಗದಲ್ಲಿ ಮೇ 9ರಂದು ಅಲ್ಲಮಪ್ರಭು ಮೈದಾನದಲ್ಲಿ ಬಸವ ಜಯಂತಿ ಆಚರಣಾ ಸಮಿತಿ ವತಿಯಿಂದ ನಡೆದ ಸಾವಿರದ ವಚನ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಪ್ರತಿ ಬುಧವಾರ ಬೆಳಗ್ಗೆ 9:35 ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಬಸವ ಕೇಂದ್ರ ಶಿವಮೊಗ್ಗ. ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ. ಈ ಕಾರ್ಯಕ್ರಮವು ಪ್ರತಿ ಬುಧವಾರ ಬೆಳಗ್ಗೆ 8:30 ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಗಲಿದೆ. ಶ್ರೋತೃಗಳೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಮಗ್ರ ಕೃಷಿ ನಿರ್ವಹಣೆ ಈ ಕುರಿತು ಶಿವಮೊಗ್ಗ ಜಿಲ್ಲೆಯ ಅನುಶಿನಕಟ್ಟೆ ಗ್ರಾಮದ ಪ್ರಗತಿಪರ ರೈತರಾದ ಟಿ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮತ್ತು ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಟಿ ಶ್ರೀನಿವಾಸ್ ಅವರು ಇದ್ದಾರೆ. ಇವರು ಪ್ರಗತಿಶೀಲ ರೈತರು, ಅನುಪಿನಕಟ್ಟೆ ಪುರದಾಳ್ ಪೋಸ್ಟ್, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇವತ್ತು ನಮ್ಮ ಜೊತೆ ಇವರು ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿಯಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ಕಾರ ಸರ್. ಹೇಳಿ, ನಮ್ಮ ಒಂದು ಕೃಷಿಯ ಪಯಣ, ಕೃಷಿಯ ಒಂದು ಜೀವನದ ನಿರ್ವಹಣೆ ಪಯಣ ಯಾವಾಗಿಂದ ಆರಂಭ ಆಯ್ತು ಅಂತ ಹೇಳಿ ಸಂಕ್ಷಿಪ್ತ ರೂಪದಲ್ಲಿ. ಸರ್, ನಾವು ನಮ್ಮ ಅಪ್ಪಾಜಿ ಒಂದೇ ಒಂದು ಕುರಿ ಕೊಟ್ಟಿದ್ರು. ಒಂದೇ ಕುರಿಯಿಂದ ಒಂದಕ್ಕೊಂದು ಬೆಳ್ಕೊಂಡು ಇವತ್ತು 400 ಕುರಿ ಮಾಡಿದೀನಿ. ಹೈನುಗಾರಿಕೆಲಿ ದನ ಎಲ್ಲ ಬಾರಿ ಇದ್ದು 150-200 ಲೀಟರ್ ಹಾಲಾಗ್ತಾ ಇದೆ. ದನ ಕೆಲಸ ಮಾಡೋದು ಜಾಸ್ತಿ ಆಗ್ಬಿಟ್ಟು ಅಂತ ದನ ಎಲ್ಲ ಕಮ್ಮಿ ಮಾಡಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಸರ್. ಈಗ ಆಲ್ರೆಡಿ ನನ್ನ ಹತ್ರ ಒಂದು 400 ಕುರಿ ಇದೆ. ಯಾವ್ದೇ ಬ್ಯಾಂಕಿನ ಸಾಲ ಆಗ್ಲಿ, ನೋಲ್ ಆಗ್ಲಿ, ಇನ್ನೊಂದಾಗ್ಲಿ, ಏನು ನಾನು ಸಬ್ಸಿಡಿಲಿ ಯಾವ್ದು ಏನು ತಗೊಂಡಿಲ್ಲ ಸರ್. ಸ್ವಂತ ದುಡ್ಡು ಸ್ವಂತ ಮಾಡ್ತಾ ಇದೀನಿ ಸರ್. ಎಲ್ಲ ಮರಿ ಎಲ್ಲ ಬಂದ್ರೆ 500 ರೂಪಾಯಿ, 550 ರೂಪಾಯಿ ಕೆಜಿ ಹೇಳಿ 500 ರೂಪಾಯಿ ಹೆಂಗ್ ಕೊಡ್ತಾ ಇದೀವಿ. ಎಲ್ಲ ನಮ್ಮಲ್ಲಿ ಇಲ್ಲೇ ಲೋಕಲ್ಲೇ ಕೊಡ್ತೀವಿ ಸರ್. ನಾವು ಯಾರು ಕಟುಕ್ರಿ ಏನ್ ಕೊಡಲ್ಲ ಹಬ್ಬ ಹುಣ್ಣಿಮೆಗೆ ಲೋಕಲ್ಲು. ಈ ಬಕ್ರಿ ಹಬ್ಬಕ್ಕೊಂದು 100-150 ಮರಿ ಹೋಗ್ತವೆ. ಎಲ್ಲ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಚೆನ್ನಾಗಿ ನೋಡ್ಕೊಂಡಿದೀವಿ ಸರ್. ಏನ್ ತೊಂದರೆ ಇಲ್ಲ. ಇದ್ರ ಜೊತೆಗೆ ಬೆಳೆ, ಕೃಷಿ ಬೆಳೆ ಅಂದ್ರೆ ಸರ್ ಎಲ್ಲ ಬೆಳೆ ಎಲ್ಲ ಮಾಡ್ತಿದ್ವಿ. ಈಗ ಊಟಕ್ಕೊಂದ್ ಭತ್ತ ಒಂದ್ ಮಾಡ್ಕೊಂತೀವಿ. ಇನ್ನೇನು ಇಲ್ಲ, ಇನ್ನೇನು ಮಾಡಕ್ಕಾಗಲ್ಲ ಸರ್. ಇವೇ ನೋಡೋದೇ ಆಗ್ತಾ ಇಲ್ಲ, ನಾವು ಮಾಡಕ್ಕಾಗಲ್ಲ ಸರ್. ಇವನ್ನ ಜಪಾನ ಮಾಡ್ಕೊಂಡ್ರೆ ಸಾಕಿಲ್ಲಾರ ಒದ್ದಾಡಕ್ ಬದ್ಲು ದುಡ್ಡು ಕೊಟ್ಟಾರ ಭತ್ತ ಕೊಂಡಾಕೋಬಹುದು. ಇವತ್ತು ಭತ್ತಕ್ಕೆ ರೇಟೇ ಇಲ್ಲ ರೈತರಿ, ಭತ್ತ ಬೆಳೆದವರೆಲ್ಲ ಕೊರಗ್ತಾ ಇರ ರೈತರು. ಈ ತರದ್ದು ವಾತಾವರಣದಲ್ಲಿ 1700-1800 ರೂಪಾಯಿ ಭತ್ತ ಕೇಳೋರೇ ಇಲ್ಲ ರೈತರು. ಭತ್ತ ಬೆಳ್ಕೊಂಡು ಎಲ್ಲ ಮನೆ ತುಂಬಿಕೊಂಡಂಗ ಆಯ್ತಂಗ. ಈಗ ಎಷ್ಟು ಎಕರೆ ಜಮೀನು ಹೊಂದಿದ್ರಿ ತಾವು? ಅವರು ಸರ್, ನಮ್ಮ ಅಪ್ಪ ಅಜ್ಜ ರಾಸ್ತಿಯಿಂದ ಅಪ್ಪಂಗ್ ಬಂದ ಅಪ್ಪನಿಂದ ನನಗೆ 4 ಎಕರೆ ಜಮೀನು ಬಂದಿದೆ ಸರ್. 4 ಎಕರೆ ಒಳಗೆ ಇದೆಲ್ಲ ಮಣ್ಣು ಹೊಡೆದು ಎಲ್ಲ ಮಟ್ಟ ಮಾಡಿ ಕುರಿ ಶೆಡ್ ಮಾಡಿಕೊಂಡು ಅದರಲ್ಲೇ. ಇದು ಕುರಿ ಶೆಡ್, ಈಗ ಇದು ಯಾವ ತಳಿ ಕುರಿಗಳು? ನಮ್ಮ ಹತ್ರ ಎಲ್ಲದೂ ಇದೆ ಸರ್. ಕರೆ ಕುರಿ, ಕೆಂಪ್ ಕುರಿ, ಅಮ್ಮಿನ್ಗಡ, ಎಳಗ, ಎಲ್ಲದೂ ಇದೆ ಸರ್. ಎಲ್ಲಾ ತಳಿನು ಮಿಕ್ಸ್ ಅಲ್ಲಿ ಇದೆ ಸರ್. ಇಲ್ಲಿ ವಾತಾವರಣಕ್ಕೆ ಏನು ಹೊಂದ್ಕೊಂಡು ಎಲ್ಲ ಇಲ್ಲೇ ಹುಟ್ಟು ಬೆಳೆದಿರೋದು ಸರ್. ಅದು ಮತ್ತೆ ನಾವು ಹೊರಗಡೆ ಒಂದ್ ಮರಿನು ತರಕ್ ಹೋಗಲ್ಲ. ವರ್ಷಕ್ಕೆ 100 ಮರಿ ಮಾರ್ತೀನಿ ಸರ್. ಗಂಡು ಎಣ್ಣೆ ಸರ್, 100 ಮರಿ ಮಾರ್ತೀನಿ. ಈ ವರ್ಷಕ್ಕೆ ಎಷ್ಟು ಸಲ ಮರಿ ಹಾಕ್ತದೆ? 2 ವರ್ಷಕ್ಕೆ 3 ಮರಿ ಹಾಕತ್ತೆ. ಮೇಕೆ 4 ಮರಿ ಹಾಕತ್ತೆ. 4 ಸಲ ಮರಿ ಹಾಕತ್ತೆ. ಮೇಕೆ ಎಲ್ಲ 2 ಮರಿ ಹಾಕ್ತವೆ, ಕುರಿ ಎಲ್ಲ 1 ಮರಿ ಹಾಕ್ತವೆ. ಕೆಲವು ಯಾವ 10 2 ಹಾಕ್ತವೆ. ಮೇಕೆ ಕುರಿಗಳು, ಮೇಕೆ ಕುರಿ, ಮೇಕೆ 2 ವರ್ಷಕ್ಕೆ 4 ಬೀಡ ಹಾಕತ್ತೆ, ಕುರಿ 2 ವರ್ಷಕ್ಕೆ 3 ಬೀಡ ಹಾಕತ್ತೆ. ಈಗ ಇದು ಮೇವಿಂದ ಒಂದು ನಿರ್ವಹಣೆಗೆ ಬಂದ್ರೆ ಮುಖ್ಯವಾಗಿ ಅದಕ್ಕೆ ಬೇಕಾಗಿರೋದು ಮೇವು ಅಲ್ವಾ? ಹೇಗೆ ನಿರ್ವಹಣೆ ಮಾಡ್ತಾ ಇದ್ರಿ? ನಾವು ಮೇವೆಲ್ಲ ಆ ಕಡೆ ಹೊಸಪೇಟೆ, ಗದಗ, ಆ ಕಡೆ ಎಲ್ಲ ಶೇಂಗಾ ಒಟ್ಟು, ತೊಗರಿ ಒಟ್ಟು ತಂದು ಸ್ಟಾಕ್ ಮಾಡ್ಕೋಬೇಕು ಸರ್. ಎಲ್ಲ ಕಾಲ ಫೋನ್ ಕಾಲಲ್ಲೇ ಎಲ್ಲ ಪರಿಚಯ ಜನ ಕೇಳಿದ್ರೆ ಅವರೇ ಲೋಡ್ ಮಾಡಿ ಕಳಿಸ್ತಾರೆ. ಇಲ್ಲಿ ಏಮೆಂಟ್ ಮಾಡಿ ಇಳಿಸ್ಕಂತೀವಿ, ಅವ್ರದ್ದು ಕ್ಯಾಶ್ ಕೊಟ್ಟು ಕಳಿಸ್ತೀವಿ. ಇಲ್ಲಿ ನಮ್ಮಲ್ಲಿ ಯಾವ್ದು ಡ್ರೈ ಫುಡ್ ಬೆಳೆಯಕ್ ಆಗಲ್ಲ ಸರ್. ಹಸಿ ಮೇವ್ ಹಾಕೋದ್ರಿಂದ ಮರಿಗಳು ಗ್ರೋತ್ ಬರಲ್ಲ. ಇಲ್ಲಿ ಲೇಬರ್ ಕಾಸ್ಟ್ಲಿ. ಮೇವು ಬೆಳೆದು ಕುಯ್ದು ಹಾಕೋದ್ನ ಬದ್ಲಿಗೆ ರಿಸಕ್ ತಗೊಳ್ಳೋ ಬದ್ಲಿಗೆ ಒಂದೇ ಸಲ ತಂದು ವರ್ಷಕ್ಕೆ ಒಂದ್ಸಲ ಸ್ಟಾಕ್ ಮಾಡ್ಕೊಬಿಡ್ತೀವಿ. ತೊಗರಿ ಒಟ್ಟು, ಶೇಂಗಾ ಹುಲ್ಲು, ಶೇಂಗಾ ಸೊಪ್ಪು, ರಾಗಿ ಹುಲ್ಲು ಇವೆಲ್ಲ ಒಟ್ಟು ಮಾಡ್ಕೊಬಿಡ್ತೀವಿ ಸರ್. ಇದು ಕುರಿ ಶೆಡ್, ಮೇಕೆ ಶೆಡ್ ಯಾವ ರೀತಿಯಿಂದ ಮಾಡಿದ್ದೀರಿ ಅಂತ ಸ್ವಲ್ಪ ಹೇಳ್ತೀರಾ? ಒಂದಕ್ಕೊಂದು ಬೆಳ್ಕೊಂಡು ನನ್ನ ಪ್ಲಾನಿಂಗ್ ಅಲ್ಲಿ ಯಾರು ಇಂಜಿನಿಯರ್ ಇಲ್ಲ ಏನಿಲ್ಲ ಸರ್. ನನ್ನ ಪ್ಲಾನಿಂಗ್ ಎಲ್ಲ ಹಿಂಗಿಂಗ್ ಮಾಡಿದ್ರೆ ಹಿಂಗ್ ಆಗುತ್ತೆ ಅಂತ ಐಡಿಯಾದ ಮೇಲೆ ಮಾಡ್ಕೊಂಡಿದ್ದೀನಿ. ಯಾವ ರೀತಿಯಿಂದ? ಉತ್ತರ ದಕ್ಷಿಣ ಮುಖವಾಗಿನ ವಾಸ್ತು ಕೇಳಿ ಇರುಕರಿಗೆಲ್ಲ ಕರೆದು ಈ ದಿಕ್ಕಿಗೆ ಮಾಡು, ಈ ದಿಕ್ಕಿಗೆ ಬಾಕ್ಲು ಮಾಡು ಅಂತ ಹೇಳಿ ಸೂರ್ಯ ಉದಯ ಕಡೆ ಎಲ್ಲ ಬಾಕ್ಲು ಬಿಟ್ಟು ಎಲ್ಲ ಇದ್ ಮಾಡ್ತಾರೆ. ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಮಾಡಿದ್ವಿ, ವಾಸ್ತು ಪ್ರಕಾರ ಎಲ್ಲ ಮಾಡ್ಕೊಂಡಿದ್ವಿ. ಉದ್ದ ಮತ್ತೆ ಅಗಲ ಎಷ್ಟು? ಒಂದು 82 ಅಡಿ ಉದ್ದ ತಗೊಂಡಿನ ಸರ್, 64 ಅಡಿ ಅಗಲ ತಗೊಂಡಿನ ಈಗಿರೋ ಶೆಡ್ ಅಲ್ಲಿ. ಇದು ಈಗ ನೀವು ಸ್ಟಾಲ್ ಪದ್ಧತಿಯಿಂದ ಕುರಿ ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಇಲ್ಲ ಹೊರಗಡೆ ಮೇಯಿಸ್ಕೊಂಡು ಬಂದ್ಬಿಟ್ಟು? ಹೆಣ್ಣು ಗುರಿ ಎಲ್ಲ ಹೊರಗಡೆ ಹೋಗಿ ಮೇಕೆ ಬರ್ತಾರೆ ಸರ್. ಅದ್ರಲ್ಲಿ ಹುಟ್ಟಿದಂತ ಮರಿ ಏನ್ ಮಾಡ್ತೀವಿ ನಾವು, ಗಂಡು ಮರಿ ಪೂರ್ತಿ ಎಲ್ಲ ಒಳಗೆ ಹಾಕಂತೀವಿ ಸರ್. 3 ತಿಂಗಳ ತನಕ ಹಾಲು ಕುಡ್ದಾದ್ಮೇಲೆ ಒಳ್ಳೆ ಮೇವು ತಿನ್ನಕ್ ಕಲ್ತಿದ ತಕ್ಷಣ ಎಲ್ಲ ಒಳಗೆ ಹಾಕಿ ಕಟ್ ಮೇಯಿಸ್ತೀವಿ. ಒಳ್ಳೆ ಗ್ರೋತ್ ಬಂದಾಗ ನಾವು ಮಾರಾಟಕ್ಕೆ ಇಡ್ತೀವಿ ಸರ್. ಇದರ ಜೊತೆಗೆ ಹೈನುಗಾರಿಕೆ ಕೂಡ ಇದೆಯಲ್ಲ? ಹೈನುಗಾರಿಕೆ ಇದೆ ಸರ್, ಈಗ ನಾನು ಆಲ್ರೆಡಿ ಬರೇ ಒಂದು 3 ಮದ್ದನ ಇದೆ ಸರ್. ಯಾವ್ದಿದು? ದೇಸಿನ ಎಲ್ಲ ಎಲ್ಲ ನಮ್ಮ ಎಲ್ಲ ಗೀರ್ ತಳಿ ಕ್ರಾಸ್ ಇದಾವ ಸರ್. ಇಲ್ಲ ಹಂಪಿಂಗಟ್ಟೆಲ್ಲ ಒಂದು ಗೀರ್ ಓರಿ ಇತ್ತು, ಅದಕ್ಕೆ ಹುಟ್ಟಿದವೆ ಕ್ರಾಸ್ ತಳಿ. ನಮ್ಮನೇಲಿ ನಾನೇ ದೇವಸ್ಥಾನಕ್ಕೆ ಬಿಟ್ಟಿದ್ದೆ, ಅದ್ರಲ್ಲಿ ಹುಟ್ಟಿದವೆ ಮನೆ ಹಾಲಿಗೆ ಇಟ್ಕೊಂಡು ಇನ್ನೊಂದು ಎಲ್ಲ ಒಂದು 5-5 ಲೀಟರ್ ಕರಿತೇವೆ ಸರ್. ಎಲ್ಲ ಬಿಟ್ಟು ಮೇಯ್ಕೊಂತವೆ. ಒಂದು ಹಸು ಎಷ್ಟು ಹಾಲು ಕೊಡ್ತದೆ? ಹಾಲು ಕೆಲವು ಹೆಚ್ ಎಫ್ ಎಲ್ಲ ಹೋದ್ರೆ ಸರ್ 12-13-14 ಲೀಟರ್ ತಕನು ಕರಿತಾರೆ. ಒಂದ್ ಟೈಮ್ಗೆ 15 ಲೀಟರ್ ತಕನು ಕರೆಯೋದಾವೆ. ಅವೆಲ್ಲ ಮೇಂಟೆನೆನ್ಸ್ ಕಾಸ್ಟ್ಲಿ ಆಗತ್ತೆ. ಈಗ ನಾವು ಲೋಕಲ್ ಬಿಡು, ನಮಗಿರೋ ವಾತಾವರಣ ಕೊಂತ್ಕೊಳ್ಳವೆ, ಇದ್ ಮಾಡ್ಕೊಂಡು ಹಾಲು ಕರ್ಕೊಂತ ಸರ್. ಬೆಳಿಗ್ಗೆ 1-5, ಸಂಜೆ 1-5 ಲೀಟರ್ ಕೊಡ್ತಾವ. ಒಂದೊಂದು ಬೆಳಿಗ್ಗೆ 5, ಸಂಜೆ 5 ಕೊಡ್ತಾವ. ಒಂದ್ 3 ತಿಂಗಳು ಅಷ್ಟು ಕೊಡ್ತಾರೆ ಸರ್. 3 ತಿಂಗಳಾದ್ಮೇಲೆ ಸ್ವಲ್ಪ ಡೌನ್ ಆಗುತ್ತೆ ಹಾಲು, ಒಂದೊಂದ್ ಲೀಟರ್ ಡೌನ್ ಆಗ್ತಾ ಬರುತ್ತೆ. ಈಗ ಇದಕ್ಕೆ ವೈಜ್ಞಾನಿಕವಾಗಿ ಹೇಳ್ತಾರೆ, ಒಂದ್ ಇಷ್ಟು ಹೆಣ್ಣು ಕುರಿಗಳಿಗೆ ಇಷ್ಟು ಗಂಡು ಕುರಿ ಬಿಡ್ಬೇಕು ಅಂತ ಹೇಳ್ತಾರೆ. ಇದು ನೀವು ಯಾವ ರೀತಿಯಿಂದ? ನಾವು 10 ಕೊಂದ್ ಗಂಡು ಕುರಿ ಇರೋದು ಸರ್, ಇದ್ರ ಸೈನ್ಸಿಸ್ಟ್ ಪ್ರಕಾರ. ನಮ್ಮ ಹಂಗಿಲ್ಲ ಸರ್, ನಮ್ಮ ಒಂದು 400 ಕುರಿಗೆ ಒಂದ್ 8 ಟಗ್ರಿ ಇದೆ ಸರ್. 400 ಕುರಿಗೆ 8 ಟಗ್ರಿ. ಟಗ್ರ ಎಲ್ಲ ಏನಿದೆ ನಾವು ಹೊರಗಡೆ ತಂದು ಬಿಟ್ಕೊಬಿಡ್ತೀವಿ ಸರ್, ಅನ್ಬಿಡ್ ಆಗುತ್ತೆ. ಇಲ್ಲಿ ನಮ್ಮಲ್ಲೇ ಹುಟ್ಟಿದ್ದ ಟಗ್ರು ಬಿಡೋದ್ರಿಂದ ಅವೇನಾಗ್ತವೆ ಅಂದ್ರೆ, ಮರಿ ಆಗ್ತಾಗ ಮರಿ ಕಂದಾಗೋದು, ಕಂದ ಹಾಕೋದು, ಮರಿ ಸಾಯೋದು, ಈ ತರ ಪ್ರಾಬ್ಲಮ್ ಆಗ್ತವೆ ಅಂತ ಹೇಳಿದ್ರೆ, ಗಂಡು ಮರಿಗಳನ್ನ ಏನಾಯ್ತು ನಾವು ಸಣ್ಣದ್ರಿಂದಾನೇ ತಂದು ಇಲ್ಲಿ ಸಾಕೊಂಡು ಒಂದು 6 ತಿಂಗಳು ಒಳಗೆ ಕಟ್ಟಿ ಸಾಕಿ ಅವೆಲ್ಲ ವಾತಾವರಣ ಕೊಂತ್ಕೊಂಡ್ಮೇಲೆ 2 ಅಲ್ಲಿಗೆ ಬಂದ್ಮೇಲೆ ಕುರಿಗಳನ್ನ ಕುರಿ ಒಳಗೆ ಬಿಟ್ಕಂತಿ. ಅವು ಒಳ್ಳೆ ಮರಿ ಒಳ್ಳೆ ಅದು 2 ಅಲ್ಲಿಗೆ ಇದ್ದಾಗ ಒಳ್ಳೆ ಗ್ರೋತ್ ಅಲ್ಲಿ ಇರೋದ್ರಿಂದ ಮರಿ ಒಳ್ಳೆ ಪೌಷ್ಟಿಕಾಂಶದಲ್ಲಿ ಚೆನ್ನಾಗ್ ಬರ್ತಾವ ಗ್ರೋತ್ ಅಲ್ಲಿ. ಆ ತರ ಮಾಡ್ಕೊಂಡು ಇದ್ ಮಾಡ್ಕೊಂಡ. ಈಗ ಹೊರಗಡೆ ಮೇಯಿಸ್ಕೊಂಡು ತಂದು ಇಲ್ಲಿ ಮತ್ತೆ ಕಟ್ ಹಾಕ್ತೀರಾ? ಅವ್ಯಾವು ಕಟ್ಟಲ್ಲ ಸರ್, ಅವೆಲ್ಲ ಹೆಣ್ಗುರಿ. ಅವು ಅವೇನ್ ಮೇಕ ಬರೋದಷ್ಟೇ. ಅವು ಅವೆಲ್ಲ ಮರಿ ಹಾಕಿ ತಾಯಿಗುರಿ ಎಲ್ಲ ಹೆಣ್ಗುರಿ ಅಷ್ಟು ಮೇಕ ಬರ್ತಾವ. ಯಾವ ಗಂಡು ಗುರಿ ಇರಲ್ಲ ಸರ್, ಬೀಜದ ಮಾತ್ರ ಇರ್ತಾವ ಅದ್ರಾಗೆ. ಬೇರೆ ಯಾವ ಒಂದ್ ಗಂಡು ಮರಿನೂ ಅದ್ರಾಗ ಬಿಡಲ್ಲ ನಾವು. ಬೀಜದ ಕುರಿ ಮಾತ್ರ ಹೆಣ್ಗುರಿ ಒಳಗೆ ಇರ್ಬೇಕು. ಈಗ ಇದಕ್ಕೆ ಏನಂದ್ರೆ ಸ್ವಲ್ಪ ಏನಾದ್ರೂ ಕಾಯಿಲೆ ಕಸಾಲೆ ಬಂದ್ರೆ ಸಿಂಪ್ಟಮ್ ಗೊತ್ತಾಗ್ಬಿಡುತ್ತೆ ಸರ್. ಅದೆಲ್ಲ ಏನಿದೆ ಅಂದ್ರೆ ಅದೊಂದ್ ಪ್ರಾಣಿ, ವಿಶೇಷ ಪ್ರಾಣಿ. ಒಂದ್ ಕುರಿ ಅದ ಏನೋ ಹುಷಾರಿಲ್ಲ ಅಂದ್ರೆ ಅದು ಹೋಗಿ ದೂರ ಹೋಗಿ ನಿಂತ್ಕೊಳತ್ತೆ. ದೂರ ಹೋಗಿ ನಿಂತರಿಂದ ನಮ್ಗೆ ಅಬ್ರೋಷನ್ ಯಾಕೆ ಕುರಿ ದೂರ ನಿಂತೈತೆ, ಇದೇನು ಜ್ವರ ಬಂದಿದೆ, ತಕ್ಷಣ ಟ್ರೀಟ್ಮೆಂಟ್ ಮಾಡ್ಕೊಡ್ತೀವಿ ಸರ್. ಅಂದ್ರೆ ಈ ಪಶು ಆಸ್ಪತ್ರೆ ಪಶು ವೈದ್ಯಾಧಿಕಾರಿ ಆಗ್ಲಿಲ್ಲ ಅಂದ ಕಾಲಕ್ಕೆ ನಾವು ಡಾಕ್ಟರ್ ಕರೆಸ್ತೀವಿ. ಎಲ್ಲ ಅದೆಲ್ಲ ಅನುಭವ ಇದೆ, ಏನ್ ಕಾಯಿಲೆ ಬಂದ್ರೆ ಏನ್ ಹಾಕ್ಬೇಕು, ಏನ್ ಬಿಡ್ಬೇಕು, ತಕ್ಷಣ ಮಾಡ್ತೀವಿ. ವರ್ಷದ 3 ಬಾರಿ HS ET PPR ಮಾಡಿಸ್ಕೊಂತೀವಿ. 3 ತಿಂಗಳಿಗೆ ಒಂದ್ಸರಿ ಜಂತುನಾಶಕ ಹಾಕಂತೀವಿ. ಜಂತುನಾಶಕ ಹಾಕಿ ಒಂದ್ 15-20 ದಿವಸ ಬಿಟ್ಟು ಲಿವರ್ ಟಾನಿಕ್ ಡೆವಲಪ್ಮೆಂಟ್ ಟಾನಿಕ್ ಕೊಡ್ತೀವಿ. ಅದ್ 3 ದಿವಸ ಕಂಟಿನ್ಯೂ ಕೊಡ್ತೀವಿ. ಆಮೇಲೆ ವರ್ಷದ 2 ಸಲ ಮೈ ತೊಳಿತೀವಿ, ಒಂದ್ಸಲ ಕೂದಲು ಕಟ್ ಮಾಡ್ತೀವಿ. ಮಳೆ ಇಟ್ಕೊಳತಿ ಕೂದಲೆಲ್ಲ ಕಟ್ ಮಾಡಿ ನೀಟಾಗಿ ಇಟ್ಕೊಂತೀವಿ ಸರ್. ಕಟ್ ಮಾಡಿದ ಕೂದಲು ಏನ್ ಮಾಡ್ತೀರಾ? ಬಿಸಾಕ್ತೀವಿ ಸರ್. ಅದೇನು ಯಾರು ತಗೊಳಲ್ಲ, ಈಗ ತಗೊಳ್ಳಲ್ಲ, ಏನಿಲ್ಲ, ಯಾರು ಕೇಳಲ್ಲ. ನಮ್ ಸಿದ್ದರಾಮಯ್ಯ ಅವ್ರ ಫೀಲ್ಡ್ ಅಲ್ಲಿ ಅವಾಗ ಒಂಚೂರ್ ಇತ್ತು, ಎಲ್ಲ ಅವಾಗ ತೆಗೆದ್ರು ಮತ್ತೇನದು ಓಪನ್ ಮಾಡ್ಲಿಲ್ಲ. ಈಗ ಮತ್ತೆ ಸಿದ್ದರಾಮಯ್ಯವರೇ ಇದಾರೆ ಸರ್. ಇದ್ರು ಏನು ಅದು ಕುರಿ ಎಲ್ಲ ಸತ್ತೋದವೆಲ್ಲ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಎಲ್ಲ ಇದ್ ಮಾಡಿದ್ರು ಸರ್. ಸುಮ್ನೆ ಆಶ್ವಾಸನೆ ಕೊಟ್ಟಾರ ಬಿಟ್ರೆ ಇಲ್ಲ. ನಮ್ಮ 100 ಕುರಿ ಸತ್ತು ನಾನು ಹುಷಾರಿಲ್ದಂಗ ಒಂದ್ 8-9 ತಿಂಗಳು ಮನಕಂಡಾಗ ಅವೆಲ್ಲ ಫೋಟೋ ಹೊಡೆದು ಎಲ್ಲ ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ಕಳಿಸಿದೀವಿ. ಇನ್ನೂವರೆಗೂ 1 ರೂಪಾಯಿ ಪರಿಹಾರ ಬಂದಿಲ್ಲ ಸರ್. ಸುಮ್ನೆ ಎಲ್ಲ ಇದ್ರಲ್ಲಿ ಬಜೆಟ್ ಅಲ್ಲೆಲ್ಲ ಹೇಳ್ತಾರೆ, 5,000 ರೂಪಾಯಿ ಕುರಿ ಸತ್ತೋಕೆ ಪರಿಹಾರ ಮಾಡಿದೀವಿ ಅಂತ ಹೇಳಿ. ಅದಿನ್ನೋರ್ಗೂ ಬಂದೇ ಇಲ್ಲ ಸರ್. ಎಲ್ಲ ಬಂದು ಇದಾಗಿದೆ. ನಾವೆಲ್ಲ ಡಾಕ್ಟರ್ ಎಲ್ಲ ಕರೆಸಿ ಎಲ್ಲ ಮಾಡಿ ಫೋಟೋ ಹೊಡೆಸಿ ಎಲ್ಲ ರೆಕಾರ್ಡ್ ಎಲ್ಲ ರೆಡಿ ಮಾಡಿ ಕೊಟ್ಟಿದೀವಿ, ಕೊಟ್ಟಿದ್ದೀರಾ? ಇನ್ನೂ ಬಂದಿಲ್ಲ. ದಯವಿಟ್ಟು ಸಿದ್ದರಾಮಯ್ಯವರು ಅದೊಂದು ಮಾಡಿಕೊಟ್ರೆ ರೈತರಿಗೆ ಬೆನಿಫಿಟ್ ಇದೆ. ಇಲ್ಲಿ ಜಿಲ್ಲೆಯಲ್ಲಿ ಇರ್ಬೇಕಲ್ಲ. ಶಿವಮೊಗ್ಗ ಕುರಿ ನಿಗಮದೆಲ್ಲ ಆಫೀಸ್ ಎಲ್ಲ ಇದೆ, ಹೆಡ್ ಆಫೀಸ್ ಇದೆ, ಡಾಕ್ಟರ್ ಇದಾರೆ, ಎಲ್ಲರ ಕಾಂಟ್ಯಾಕ್ಟ್ ಇದೆ. ಎಲ್ಲರೂ ಬಂದಿಲ್ಲ, ಎಲ್ಲಿ ಹೋಗಿ ಕೇಳಿದ್ರು ಬಂದಿಲ್ಲ ಶ್ರೀನಿವಾಸು. ಬಂದಾಗ ನಾವು ಹೇಳ್ತೀವಿ ನಿಮ್ಗೆ ಗಮನಕ್ಕೆ ತರ್ತೀವಿ, ದುಡ್ಡು ಬಿಡುಗಡೆ ಮಾಡಿಲ್ಲ ಅಂತಾರೆ. ಆಗ್ಲೇ ನಮ್ಮೆಲ್ಲ 1.5-2 ವರ್ಷ ಆಗೋದು ಸರ್. 2 ವರ್ಷದಿಂದ ನಾವು ಸುಮ್ಮನೆ ಪೋಸ್ಟ್ ಮಾರ್ಟಮ್ ಮಾಡಿದ್ದು, ಫೋಟೋ ಹೊಡೆದಿದ್ದು ಕೊಟ್ಟಿದ್ದು. ಡಾಕ್ಟರ್ ಕರೆಸಿ ಡಾಕ್ಟರ್ಗೆಲ್ಲ ಫೀಸ್ ಕೈಯಿಂದ ಕೊಟ್ಟು ಮಾಡಿಸಿ ಎಲ್ಲ ಕಳಿಸ್ರು. ನಮಗೆ ದುಡ್ಡು ಬಂದಿಲ್ಲ ಸರ್. ಅದ್ರ ಮೇಲೆ ಭರವಸೆ ಇಟ್ಕೊಂಡಿಲ್ಲ ನಾವು. ಏನೋ ಬಂದ್ರೆ ಹೋದ್ರೆ ಒಂದು 10,000 ರೂಪಾಯಿ ಕುರಿ, ಒಂದು 5,000 ರೂಪಾಯಿ ಏನಾರು ಬಂದ್ರೆ ಏನೋ ಒಂದು ಕಷ್ಟಕ್ಕೆ ಆಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆಲ್ಲ ಮಾಡಿದ್ವಿ. ಎಸಿಬಾರ್ದಲ್ಲ ಅಂತೇಳಿ ಹಂಗಾಗಿ ಅದೇನು ಬಂದಿಲ್ಲ ಸರ್. ದಯವಿಟ್ಟು ಸಿದ್ದರಾಮಯ್ಯ ಅವರು ಅದೊಂದು ಮಾಡಿದ್ರೆ ರೈತರಿಗೆಲ್ಲ ಬೆನಿಫಿಟ್ ಒಂದು ಒಳ್ಳೇದಾಗುತ್ತೆ ಸರ್. ನಿಮ್ಗೆ ಅಂದ್ರೆ ವೈಯಕ್ತಿಕವಾಗಿ ನಿಮ್ಗೆ ಇದ ಒಂದು ಹಾನಿ ಆಗಿದೆ? ಹಾನಿವಾಗಿ ಎಲ್ಲಾರು ಕುರಿ ಸಾಕಾಣಿಕೆ ಮಾಡಿದ್ರೆ ಸಿಡ್ಲು ಬಂದು ಸಾಯ್ತವೆ, ಸಿಡ್ಲೊಡ್ ಸಾಯ್ತವೆ, ಆಕ್ಸಿಡೆಂಟ್ ಅಲ್ಲಿ ಸಾಯ್ತವೆ, ನಾಯಿ ಕಷ್ಟ ಇದೆ, ನಾಯಿ ಹಿಡಿದು ಸಾಯ್ತವೆ. ಇಂಥವೆಲ್ಲ ಮಾಡಿದಾಗ ಒಂಚೂರು ರೈತರಿಗೆ ಏನೋ ಒಂದು 6 ಕಾಸು ಹೋಗಿದ್ ನಮ್ಮ 3 ಕಾಸಾರ ಸಿಗುತ್ತಲ್ಲ, ಏನಾರ ಒಂದು ಇನ್ನೊಂದು ಆಳಿ ಕೊಡ್ಬೋದು, ಇಲ್ಲ ಎಂತಾರ ಕಷ್ಟ ಸುಖಕ್ಕೆ ಮೇವು ತರೋದಕ್ಕೆ ಅನುಕೂಲ ಮಾಡ್ಕೋಬಹುದು ಸರ್. ಇದ್ರ ಜೊತೆಗೆ ಈಗ ಅಡಿಕೆ ತೆಂಗು ಬೆಳೀತಾ ಇದ್ದೀರಾ? ಅಡಿಕೆ ತೆಂಗು ಎಲ್ಲ ಇಟ್ಕೊಂಡು ನಾವು ಸೇಡ್ ಬಿಸ್ನೆಸ್ ಅದ್ ಮಾಡ್ಕೊಂಡಿದೀವಿ ಸರ್. ಅಡಿಕೆ ಯಾವ್ದು ಇದು ತಳಿ? ಅಡಿಕೆ ಸರ್ ನಾವು ಇಲ್ಲಿ ಎಂತದು ಒಡ್ನಾಳ್ ಹತ್ರ ಬೂದ್ಗೆರೆಯಿಂದ ಗೋಟ್ ತಂದು ಬೀಜ ಮಾಡಿ ನೆಟ್ಟಿ ಸರ್. ನಮಗೆ ಡ್ರೈ ಲ್ಯಾಂಡಿಗೆ ಅದು ಗೋಟ್ ಚೆನ್ನಾಗಿ ಬರುತ್ತೆ ಅಂತ, ಈ ತೀರ್ಥಳ್ಳಿ ಗೋಟ್ ಎಲ್ಲ ನಾವ್ ಈ ಕಡೆ ಮಲ್ನಾಡ್ ಗೋಟ್ ಎಲ್ಲ ತಂದು ಹಾಕಂದ್ರೆ ಇರ್ಮುಂಡಿ ರೋಗ ಜಾಸ್ತಿ ಬರುತ್ತೆ ಅಂತ ನಾವು ಅಲ್ಲಿ ಡ್ರೈ ಲ್ಯಾಂಡಿಂದ ತಂದು ಮಾಡ್ತೀವಿ ಸರ್. ಸೊ ಇದು ಹೊಂದ್ಕೊಂಡಿದೆ ಈ ವಾತಾವರಣಕ್ಕೆ? ವಾತಾವರಣಕ್ಕೆಲ್ಲ ಹೊಂದ್ಕೊಂಡಿದೆ ಸರ್. ನಾವೆಲ್ಲ ಮನೆ ವರ್ಷದಿದೆ ಇದು? ನಂದು ಹಳೆ ಗಿಡ ಬಂದು ಒಂದು 12-13 ವರ್ಷದಿದೆ ಸರ್. ಇನ್ ಬಾಕಿದೆಲ್ಲ ಈಗೆಲ್ಲ ಮತ್ತೆ ಒಳಯ ಕಟ್ಟಿದೀನಿ, ಒಂದ್ 3 ವರ್ಷ ಆಗಿದೆ ಎಲ್ಲ. ಈಗ ಹಿಂಗಾರ ಸ್ಟಾರ್ಟ್ ಆಗ್ತಾ ಇದೆ ಅಂತಂದ್ರು ಮಾಡ್ಕೊಂಡು ಹೋಗ್ತಾ ಇದೆ ಸರ್. ಎಲ್ಲೂ ಅದಕ್ಕೆ ಸಾಲ ಆಗಿಲ್ಲ, ಮಾಡೋದು ಇನ್ನೊಂದ್ ಮಾಡೋದು ಯಾವ ಬ್ಯಾಂಕ್ ಅಲ್ಲಾಗ್ಲಿ ಇನ್ನೊಂದಾಗ್ಲಿ ಎಲ್ಲೂ 1 ರೂಪಾಯಿ ಸಾಲ ಇಲ್ಲ. ಅಚ್ಚುಕಟ್ಟ ದುಡ್ದಿದ್ದ ದುಡ್ಡಲ್ಲಿ ಹಂಗ ಮಾಡ್ಕೊಂಡು ಇಬ್ರು ಮಕ್ಳಿಗೆ ಎಜುಕೇಶನ್ ಕೊಡ್ಸಿನಿ, ಒಬ್ಳು ಮಗಳು ಮದುವೆ ಮಾಡಿದೀನಿ, ಇನ್ನೊಬ್ರು ಮಗಳಿಗೆ ಮದುವೆ ಮಾಡ್ಬೇಕು ಈ ಸಲ, ಮಾಡ್ಕೊಂಡು ಹೋಗ್ತಾ ಇದೆ ಸರ್. ಆಮೇಲೆ ಇದರಲ್ಲಿ ಅಂತರ್ ಬೆಳೆಯಾಗಿ ಏನ ತಗೊಂಡಿದ್ದೀರಾ? ಬೆಳೆ ಅಂದ್ರೆ ನಾವೆಲ್ಲ ಈ ಬಾಳೆ ಎಲ್ಲ ಹಾಕಿದ್ವಿ ಸರ್. ಬಾಳೆ ತೆಗೆದು ಈಗ ಗಿಡ ಎಲ್ಲ ಕಸುವಿಂದ ದೊಡ್ಡದಕ್ಕಾಗ್ಬಿಡ್ತವೆ ನೆಳ್ಳಿಗೆ ಅಂತೇಳಿ, ಮನೆಗೆ ತಿನ್ನಕ್ ಮಾತ್ರ ಇಟ್ಕೊಂಡಿದ್ದೀವಿ. ಬಾಳೆ ಎಲ್ಲ ತೆಗ್ದಿ ಸರ್. ಈಗ ತಂಗು ಅಡಿಕೆ ಎರಡೇ ಇರೋದು. ಇದರಲ್ಲಿ ಕೋಕೋ ಕೂಡ ಬೆಳೀತಾ ಇದಾರಲ್ಲ, ಇತ್ತೀಚಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಅದು ಕೊಕ್ಕೋ ಹಾಕೋದ್ರಿಂದ ಅದು ಡ್ರೈ ಲ್ಯಾಂಡ್ ಭೂಮಿ ಆಗ್ಬೇಕು ಸರ್. ಈಗ ನಮ್ಮವೆಲ್ಲ ಸ್ವಲ್ಪ ಕೆರೆ ಕೆಳಗಡೆ ಭೂಮಿ ಶೀತ ಆಗ್ತವೆ, ಕೊಕ್ಕೋ ಗಿಡ ಸಾಯ್ತದೆ, ಹಂಗಾಗಿ ನಾವು ಕೊಕ್ಕೋ ಹಾಕಕ್ ಹೋಗಿಲ್ಲ. ಆಮೇಲೆ ಅದೆಲ್ಲ ತೋಟದಲ್ಲಿ ಬೇರ್ ಜಾಸ್ತಿ ಆದ್ರೆ ತೆಗಿಯಕ್ ಆಗಲ್ಲ, ಕಾಸ್ಟ್ಲಿ ಆಗತ್ತೆ. ಅದೊಂಥರ ಮರದ ಟೈಪ್, ಡ್ರೈ ಲ್ಯಾಂಡ್ ಅಲ್ಲಿ ಆದ್ರೆ ಮಾಡ್ಬೋದು ಸರ್. ಅಲ್ಲ, ಈ ವಿಚಾರ ಕುರಿತು ತಜ್ಞರಲ್ಲಿ ಏನಾದ್ರೂ ವಿಚಾರಿಸಿದೀರಾ ಸರ್, ಮಾಡಬಹುದಾ ನಾನು ಇಲ್ಲಿ ಅಂತ? ಸರ್ ನಮ್ಮಲ್ಲೆಲ್ಲ ನಾವು ಇಲ್ಲಿ ಮಾಡಿರ್ಲಿಲ್ಲ. ನಮ್ಮ ಶಿವಮೊಗ್ಗ ರಾಯಲ್ ಮೆಡಿಕಲ್ ಸತೀಶ್ ಅಣ್ಣನವ್ರು ಮಾಡಿದ್ರೆ, ಅಲ್ಲಿ ಸ್ವಲ್ಪ ಶೀತದಂಶ ಜಾಸ್ತಿ ಇರೋದ್ರಿಂದ ಇಳುವರಿನೂ ಕಮ್ಮಿ, ಗಿಡನೂ ಸಾಯ್ತದ. ಒಳ್ಳೆ ಸರ್, ಅವೆಲ್ಲ ಕೊಕ್ಕೋಗೆಲ್ಲ ಕಲ್ಜಂಬ್ರ ನೆಲ ಕೆಂಪು ನೆಲ ಇಂಥ ಇದ್ದಲ್ಲಿ ಒಳ್ಳೆ ಇಳುವರಿನೂ ಬರುತ್ತೆ, ಗಿಡನು ಚೆನ್ನಾಗಿ ಪೌಷ್ಟಿಕಾಂಶವಾಗಿರುತ್ತೆ. ಸ್ವಲ್ಪ ನಮ್ಮೆಲ್ಲ ಕೆರೆ, ಈಗ ನಿಮ್ಮ ಅನುಭವದ ಪ್ರಕಾರ ಈ ಒಂದು ಪ್ರದೇಶದಲ್ಲಿ ಕೊಕ್ಕೋ ಬೆಳೆ ಬರೋದಿಲ್ಲ ಅಂತ ಹೇಳ್ತೀರಾ? ಯಾಕಂದ್ರೆ ಕೆರೆ ಕೆಳಗಡೆ ಇರೋದ್ರಿಂದ ಶೀತಾಂಶ ಜಾಸ್ತಿ ಇರೋದ್ರಿಂದ ಕೊಕ್ಕೋ ಎಲ್ಲ ಆಗಲ್ಲ ಸರ್. ಅದಕ್ಕೆ ಬಿಟ್ರೆ ಮತ್ತೆ ಬೇರೆ ಏನಾದ್ರು ಬೇರೆ ಜಾಯಿಕಾಯಿ, ಕೂರ್ಗ್ ಮ್ಯಾಂಡ್ರಿನ್ ಅಂದ್ರೆ ಮೌಸಂಬಿ, ಅದನ್ನ ಬೆಳಿಬಹುದು? ಅವೆಲ್ಲ ಸೈಡಿಗೆ ನಮಗೆ ಮನೆಗೆ ಏನ್ ಬೇಕೋ, ನಿಂಬೆ ಗಿಡ, ಮಾವಿನ ಗಿಡ ಎಲ್ಲ ಬೇಲೆ ಸೈಡ್ ಎಲ್ಲ ಹಾಕೊಂಡಿದ್ದೀವಿ ಸರ್. ತಿನ್ನ ಅಷ್ಟು ಮನೆಗೆ ಎಷ್ಟು ಬೇಕು. ಕಾಳ್ಮೆಣಸು? ಕಾಳ್ಮೆಣಸು ಇಲ್ಲೂ ಶೀತಕ್ಕೆ ಬರೋದಿಲ್ಲ ಸರ್, ಮಳೆ ಜಾಸ್ತಿ ಎಲ್ಲ ಹಾಕ್ತವ್ರೆಲ್ಲ. ಸೊ ನಮ್ಮ ಇವರು ಮಲ್ಲಿಕಾರ್ಜುನ ಸಿಂಗ್ಳು ಡಾಕ್ಟರ್ ಅವರು ಹೆಚ್ಚು ಕಮ್ಮಿ ಒಂದು 30 ಎಕರೆ ಬೌಂಡ್ರಿ ಮಾಡಿದ್ರು, ಎಲ್ಲ ಒಂದು ಕಡೆಯಿಂದ ಅದೇನೋ ಅಷ್ಟು ಸತ್ತೋಗ್ಬಿಡ್ತು ಪಾಪ. ಭಾರಿ ಬೇಜಾರಾಗ್ಬಿಡ್ತು, ಲೋಡ್ ಗಟ್ಲೆ ಸೊಂಟೆ ಕಾಳು ಕೀಳೋರು, ಒಂದು ಗಿಡ ಇಲ್ದಂಗೆ ಹೋಗ್ಬಿಡ್ತು. ಈಗೆಲ್ಲ ಮತ್ತೆ ಇದು ಹಾಕ್ಯಾರ, ಎಲ್ಲ ಸಾರ್ವೆ ಗಿಡ ಹಾಕಿ ಸಾರ್ವೆ ಗಿಡ ಬೆಳ್ಸಕ್ಕೆ ಅಂತೇಳಿ ಎಲ್ಲ ಗಿಡ ಎಲ್ಲ ಹಾಕ್ಯಾರ. ಮತ್ತೆ ಕಾಫಿನೂ ಬೆಳಿಬಹುದಲ್ಲ? ಕಾಫಿ ನಮ್ಮಲ್ಲಿ ಬರಲ್ಲ ಸರ್, ಬಿಸಿಲಾಂಶ ಜಾಸ್ತಿ ಇರೋದ್ರಿಂದ ಇಳುವರಿ ಕಮ್ಮಿ ಬರಲ್ಲ. ಯಾಕೆಂತಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗದಿಂದ ಹೊನ್ನಾಳಿ ಹೋಗುವ ರಸ್ತೆಯಲ್ಲಿ ಒಬ್ರು ರೈತರು ಮಾಡಿದ್ದಾರೆ, ಅದು ಇದನ್ನೇ ಬಯಲು ಸೀಮೆ ದಿನಂಗಿದೆ. ಬಯಲು ಸೀಮೆ ಇದ್ರು ಸರ್, ಅಲ್ಲಿ ಏನಾಗಿದೆ ಅಂದ್ರೆ ಭೂಮಿಯಲ್ಲಿ ಶಕ್ತಿ ಜಾಸ್ತಿ ಇದೆ, ಒಳ್ಳೆ ಕೆಂಪು ಭೂಮಿ, ಕಲ್ಜಂಬ್ರು ನೆಲ, ಹೊಸ ಭೂಮಿ, ಪೌಷ್ಟಿಕಾಂಶ ಹೆಚ್ಚಾಗಿರುತ್ತೆ. ಇವೆಲ್ಲ ನಮ್ಮವೆಲ್ಲ ಗದ್ದೆ ಮಾಡಿರೋ ಜಾಗಗಳು, ನಾವು ತೋಟ ಕಟ್ಕೊಂಡಿದೀವಿ. ಅವ್ರು ಹೆಂಗ್ ಮಾಡಿದಾರೆ ಅಂದ್ರೆ ಮುಖ್ಯವಾಗಿ ಕಾಫಿ ಬೆಳೆ, ಅದರಲ್ಲಿ ಅಡಿಕೆ ಬೆಳೆ ಉಪಬೆಳೆ ಚೆನ್ನಾಗಿರುತ್ತೆ ಸರ್. ಕಾಫಿ ಗಿಡದ್ದು ಸೊಪ್ಪೆಲ್ಲ ಬಿದ್ದ ಒಳ್ಳೆ ಗೊಬ್ಬರ ಆಗುತ್ತೆ ತೋಟಕ್ಕೆ, ಆಮೇಲೆ ಕಳೆಗಳು ಬರಲ್ಲ ನೆಳ್ಳಿಗೆ. ಅದು ಆ ಕಡೆ ಭೂಮಿ ಎಲ್ಲ ಭಾರಿ ಭೂಮಿ ಸರ್. ಭಾರಿ ಭೂಮಿ ಸರ್ ನಮ್ಮಲ್ಲಿಗೂ, ಅಲ್ಲಿ ನಮ್ಮಲ್ಲೂ ಇಲ್ಲಿಗೂ ಒಂದೊಂದು ಅಲ್ಲೆಲ್ಲ ಒಂದೊಂದು ಗೊನೆ ಒಂದೊಂದು ಪುಟ್ಟಿ ಇರ್ತಾವ ಸರ್ ಅಡಿಕೆ ಕೊಟ್ಟು. ಇಲ್ಲಿ ನಮ್ಮಲ್ಲಿ ಮೂರ್ ಗೊನೆ ಹಾಕ್ಬೇಕು ಒಂದೊಂದು ಪುಟ್ಟಿಗೆ, ಅವರೆಲ್ಲ ಒಂದೊಂದು ಗೊನೆ ಒಂದೊಂದು ಪುಟ್ಟಿ ಬರ್ತಾರೆ, ಅಷ್ಟೆಲ್ಲ ಇರ್ತದೆ ಸರ್. ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರು ಇದ್ದೀರಿ ತಾವು? ಸರ್ ನಾವೀಗ ನಮ್ಮ ತಾಯಿ ಒಬ್ರು, ನಾವು ಗಂಡ ಹೆಂಡತಿ, 2 ಮಕ್ಕಳು. ಎಲ್ಲರೂ ಇದಕ್ಕೆ ನಿಮ್ ಕೈ ಜೋಡಿಸಿದ್ದಾರೆ? ಎಲ್ಲರೂ ಹೈನುಗಾರಿಕೆಯಲ್ಲಿ ಎಲ್ಲರೂ, ಹಾಲ್ ಮಕ್ಕಳೆಲ್ಲ ಎಲ್ಲಾದ್ರು ಆಲ್ ರೌಂಡ್ ಸರ್ವಿಸ್ ಸರ್. ಅಡಿಗೆ ಮಾಡೋದ್ರಿಂದ, ಸಗಣಿ ತೆಗೆಯೋದ್ರಿಂದ, ಹಾಲ್ ಕರೆಯಿಂದ, ಎಲ್ಲಾದ್ರು ಮಾಡ್ಕೊಂಡು ಮಕ್ಕಳು ಓದಿದ್ದಾರೆ, ಒಳ್ಳೆ ಎಜುಕೇಶನ್ ಕೊಡ್ತೀನಿ. ನೀವೆಲ್ಲಿ ತನಕ ಓದಿದ್ರಿ? ನಾವಿಲ್ಲ ಸರ್, ಅವಾಗ ನಮಗೆ ಓದಕ್ ಅಪ್ಪರು ಹೇಳೋರು, ನಮಗೆ ವ್ಯವಸಾಯದ ಮೇಲೆ ಗಮನ ಹೋಗ್ಬಿಡ್ತು, ಓದ್ಲಿಲ್ಲ, ಮನೆ ಕಡೆ ವ್ಯವಸಾಯ ಮಾಡ್ಕೊಂಡು ಹೋಗ್ಬಿಡು ಸರ್. 9ನೇ ಕ್ಲಾಸ್ ಹೋಗ್ಲಿಲ್ಲ ಸರ್. ಸ್ವಂತ ನೀವೇ ಬಿಟ್ರೋ ಇಲ್ಲ ಮನೆಗೆ ಬೇಡ ಅಂದ್ರ? ಇಲ್ಲ, ನಮಗೆ ವಿದ್ಯಾಭ್ಯಾಸ ಬರಲಿಲ್ಲ ಸರ್. ನಾವು ಜಮೀನ್ ಕಡೆ ಗಮನ ಹೋಗ್ಬಿಟ್ಟು ಯಾಕೆ ಓದಲ್ಲ ಅಂತೇಳಿ ಅಪ್ಪಾಜಿ ಅವರೆಲ್ಲ ದನ ಕರ ಕಾಯಕಚ್ಚಿದ್ರು, ಕಾಯ್ಕೊಂಡು ಒಟ್ಟು ಕುಟುಂಬದಲ್ಲಿ ಹಂಗ ಮಾಡ್ಕೊಂಡು ಓದು ಸರ್. ಇದು ದನಗಳಿಗೆ ಕೊಟ್ಟಿಗೆ ಯಾವ ರೀತಿಯಿಂದ ಮಾಡಿದ್ರಿ? ಕೊಟ್ಟಿಗೆಲ್ಲ ಭಾರಿ ನೀಟಾಗಿ ಮಾಡಿದೀನಿ. ಕಾಲನಿ ಸರ್, ನಮ್ದೆಲ್ಲ ಕಾಂಕ್ರೀಟ್ ಕಾಲನಿ ಗೋದ್ನಿಕೆ ಮಾಡಿದೀವಿ, ಕೆಳಗಡೆ ಕಾಂಕ್ರೀಟ್ ಹಾಕಿ ಮ್ಯಾಟ್ ಹಾಕಿದೀವಿ. ಅನ್ನೋ ಯೋ ಸರ್ ಅದು ಹೇಳಂಗಿಲ್ಲ ಬಿಡಿ, ಹಾಲ್ ಕರೆ ಮಿಷಿನ್ ಇಂದ ಹಿಡಿದು ಮೈ ತೊಳೆದ್ರಿಂದ ಎಲ್ಲದೂ ಇದೆ ಆಲ್ ರೌಂಡು. ಆರೋಗ್ಯ ಸರಿ ಇಲ್ದಾಗ ನೋಡಕ್ ಆಗದಾಗ ಎಲ್ಲ ಅವ್ರ ಇವ್ರಿಗೆ ಸಾಕೋರಿಗೆ ಎಲ್ಲ ಕೊಟ್ಬಿಟ್ಟೆ ಸರ್ ಕಮ್ಮಿ ರೇಟ್ ಅಲ್ಲಿ. ಈಗ ಈ ಕುರಿ ಮತ್ತು ಮೇಕೆಗಳಲ್ಲಿ ತಳಿಗಳು ಬೇರೆ ಬೇರೆ ತಳಿ ಅಂತ ಹೇಳಿದ್ರಿ, ಇದರ ಸಗಣಿ ಅಥವಾ ಗೊಬ್ಬರ ಯಾವ ರೀತಿಯಿಂದ ನೀವು? ಗೊಬ್ಬರ ಎಲ್ಲ ನಾವು ಬಿದ್ದಿದ್ದೆಲ್ಲ ಎತ್ತಿ ಬಾಚಾಕಿ ದುಂಡಗಾಕ್ತೀವಿ ಸರ್. ಇಲ್ಲೆಲ್ಲ ಲೋಕಲ್ ಅಲ್ಲಿ ಎಲ್ಲ ತೋಟದವರೆಲ್ಲ ಗೊಬ್ಬರ ಚೆನ್ನಾಗಿದೆ ಅಂತ ಬರ್ತಾರೆ, 9,000 ರೂಪಾಯಿ ಒಂದು ಟ್ಯಾಕ್ಟರ್ ಕೊಡ್ತಾ ಇದೀವಿ ಸರ್. ನಾವು ಜೊತೆಗೆ ಈಗ ಮೂತ್ರ ಅದೆಲ್ಲ ಮಿಕ್ಸ್ ಸಗಣಿಯಲ್ಲಿ ಕುರಿದೆಲ್ಲ ಒಟ್ಟಿಗೆ ಇರುತ್ತೆ ಸರ್, ಅದು ಎಲ್ಲೂ ಹೋಗಲ್ಲ ಸರ್, ಅದು ಎಲ್ಲೂ ಹೋಗಲ್ಲ, ಎಲ್ಲ ಎಲ್ಲೂ ಹೋಗಲ್ಲ. ಗುಡಿಸಿ ಎಲ್ಲ ಬಾಚಾಕ್ತಿವಲ್ಲ ಸಗಣಿಯಲ್ಲೇ ಹೋಗ್ಬಿಡುತ್ತೆ, ಎಲ್ಲ ಅದ್ರಲ್ಲಿ ಹೋಗ್ಬಿಡುತ್ತೆ ಸರ್. ಹಂಗಾಗಿ ಒಂದ್ ಇಡೀ ಮಣ್ಣು ಇರಲ್ಲ ಏನು ಇರಲ್ಲ, ಗೊಬ್ಬರ ಭಾರಿ ಇಷ್ಟಪಡ್ತಾ ಹೋಗ್ತಾರೆ. ವರ್ಷಕ್ಕೆ ಕಮ್ಮಿ ಅಂದ್ರೆ ಒಂದ್ 2-2.5-3 ಲಕ್ಷ ರೂಪಾಯಿ ಗೊಬ್ಬರ ಮಾಡ್ತೀವಿ. ಗೊಬ್ಬರನೇ ಲೇಬರ್ ಖರ್ಚೆಲ್ಲ ಗೊಬ್ಬರದಲ್ಲಿ ತೆಗಿತೀವಿ ಸರ್. ಇನ್ ನಮ್ಮಲ್ಲಿ ಹುಟ್ಟಿದ ಮರಿ ಎಲ್ಲ ಒಳ ಬಿಟ್ಕೊಂತವೆ, ಹೆಣ್ ಮರಿ ಎಲ್ಲ ಕುರಿ ಹಿಂಡಿಗೆ ಹಾಕಂತೀವಿ, ಹೆಣ್ ಮರಿ ಏನ್ ಕೊಡಕ್ ಹೋಗಲ್ಲ ನಾವು, ಗಂಡು ಮರಿ ಮಾತ್ರ ಮಾರಾಟ ಮಾಡ್ತೀವಿ ಸರ್. ಆಮೇಲೆ ಈಗ ಇದ್ರ ಜೊತೆಗೆ ಸಣ್ಣ ಪ್ರಮಾಣದಲ್ಲಿ ಕೋಳಿ ಕೂಡ ಸಾಕಣೆ ಮಾಡ್ತಾ ಇದೀರಾ? ಇದು ಯಾವ್ಯಾವ ತಳಿಗಳಿದಾವೆ ನಮ್ಮಲ್ಲಿ? ಗಿರಿರಾಜ, ನಾಟಿ ಹುಂಜ, ಅಕ್ಕಿ, ಚೀನಾ, ಪ್ಯಾಶನ್ ಕೋಳಿ, ಬಾತ್ ಕೋಳಿ ಎಲ್ಲ ಇದೆ ಸರ್. ಹಾವು ಚಳಿ ಎರಡು ಬಿಟ್ಟು ಎಲ್ಲವೂ ಇದೆ ಸರ್, ಎಲ್ಲವೂ ಸಾಕಣೆ. ಸ್ವಲ್ಪ ಸ್ವಲ್ಪ ನಮಗೆ ಪ್ರಾಣಿಗಳು ಪಕ್ಷಿಗಳು ಅಂದ್ರೆ ನನಗೆ ಭಾರಿ ಪ್ರಿಯ ಸರ್. ನಾಯಿ ಒಂದು 9-10 ನಾಯಿ ಇದಾವೆ, ಡೈಲಿ ಇಲ್ಲೇ ಅನ್ನ ಬೇಸಾಕ್ತಿವಿ ಸರ್. ಅಷ್ಟು ಎಲ್ಲ ಊಟ ಮಾಡಿದ ತಕ್ಷಣ ಅಷ್ಟು ಕುರಿ ಹೋಗ್ಬಿಡ್ತಾವ, ಭಾರಿ ವಿಶೇಷ ನಾಯಿಗಳು ನಮ್ಮ ಜೊತೆಲೆ ಹೋಗ್ಬಿಡ್ತಾವ ಸರ್. ಮತ್ತೆ ಸಂಜೆ ಬರ್ತಾವ, ಮತ್ತೆ ಮಧ್ಯಾಹ್ನ ಊಟ ಹಾಕಲ್ಲ ಸರ್, ಅವ್ರಿಗೆ ಬೆಳಗ್ಗೆ ಸಂಜೆ ಅಷ್ಟೇ ಸರ್. ಮತ್ತೆ ಕುರಿ ಆಡುಗಳಿಗೆ ನೀರು ನೀರೆಲ್ಲ ನಮ್ಮಲ್ಲಿ ಇಲ್ಲೆಲ್ಲ ತೊಟ್ಟಿ ಅಂದ್ರೆ ಏನಿಲ್ಲ ಸರ್, ಎಲ್ಲ ಕೆರೆಲೆ ಕುಡ್ಕ ಬರ್ತಾವ. ಇಲ್ಲೇನಿದೆ ಬೋರ್ ನೀರು ಕುಡಿಸ್ಕಂತೀವಿ ಸರ್ ನಾವು, ಒಂದ್ಸಲ ಕುಡಿಸ್ತೀರಾ? ಇಲ್ಲ ಕುಡಿಯಲ್ಲ ಸರ್, ಅವು ಅಲ್ಲೆಲ್ಲ ಹೊರಗಡೆ ರೂಢಿ ಆಗಿರ್ತಾವ, ಇಲ್ಲಿ ಏನು ಕುಡಿಯಲ್ಲ ಅವು. ಮತ್ತೆ ಬೆಳಿಗ್ಗೆ ಬಿಡ್ಬೇಕಾದ್ರೆ ಬಿಡ್ಬೇಕಾದ್ರೂ ಕುಡಿಯಲ್ಲ ಸರ್, ಏನಿದ್ರು ಮಧ್ಯಾಹ್ನ 12:30 ನೀರು, 3:30-4 ಗಂಟೆಗೆ ಒಂದ್ಸಲಿ ಮತ್ತೆ ನೀರು ಕುಡಿತಾವ. ದಿನಕ್ಕೆ 2-3 ಬಾರಿ ಕುಡಿತಾವ, ಬೇಸಿಗೆಯಲ್ಲಿ 4 ಬಾರಿ ನೀರು ತೋರಿಸ್ತೀವಿ. ಆಮೇಲೆ ಈಗ ಈ ಕೋಳಿಗಳಲ್ಲಿ ಸುಮಾರು ತಳಿಗಳು ಹೇಳಿದ್ರಿ, ಇದಕ್ಕೆ ಯಾವ ರೀತಿಯ ಗೂಡು ನಿರ್ಮಾಣ ಮಾಡಿದ್ರೆ? ಗೂಡು ಇಲ್ಲ ಸರ್, ನ್ಯಾಚುರಲ್ ಬಿಟ್ಬಿಟ್ಟಿದ್ವಿ. ಬೆಳಗ್ಗೆ ಎದ್ದೆಲ್ಲ ತೋಟದ ಮೇಕಂತವೆ, ಈಗ ಮಧ್ಯೆ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಕಾಳು ಹಾಕ್ತಿವಿ, ಮೆಕ್ಕೆಜೋಳ ಒಡ್ಸ್ಕೊಂಡಿರ್ತೀವಿ, ಮೆಕ್ಕೆಜೋಳದ ಪುಡಿ ಮಾಡಿ ಹಾಕ್ತಿವಿ, ಭತ್ತ ರಾಗಿ ಇವೆಲ್ಲ ಕೊಡ್ತೀವಿ. ವಾರದ 1-2 ದಿವಸ ಎಲ್ಲ ಕ್ಯಾಲ್ಸಿಯಂ ಬೇಕು ಅವಕ್ಕೆ ಅಂತ ಎಲ್ಲ ಹೋಗಿ ರಾತ್ರಿ ಎಲ್ಲ ಶೆಡ್ ಅಲ್ಲಿ ಎಲ್ಲ ಜಾಗ ಮಾಡ್ಕೊಂಡಿರ್ತೋ ಎಲ್ಲ ಅಲ್ಲೇ ಕುತ್ಕೊಂತ. ಒಂದೇ ಹತ್ರ ಕೂಡೋದ್ರಿಂದ ಏನ್ ಉಪಾನ ಆಗ ಜಾಸ್ತಿ ಸ್ಮೆಲ್ ಅವಾಯ್ಡ್ ಆಗಲ್ಲ, ಹಂಗಾಗಿ ಅವ ಜಾಗಕ್ಕೆ ಹೋಗಿ ಕುತ್ಕೊಂಡ್ಬಿಡ್ತಾವ ಸರ್. ಮತ್ತೆ ಇದರಿಂದ ಹೇಗೆ ಮರಿ ಎಲ್ಲ ಮಾಡಿಸ್ತೀವಿ ಸರ್? ಮರಿ ಎಲ್ಲ ಮಾಡಿಸಿ ಅತ್ತಿಂದ ಹಿಂದೆ ಎಲ್ಲ ನಮ್ಮ ಪೂರ್ವಜರು ಯಾವ ರೀತಿಯಿಂದ ಹಾಕಿದಂತ ಕೋಳಿ ಮೊಟ್ಟೆನ ನೋಡ್ತೀವಿ ಸರ್. ಫಸ್ಟ್ ಕಂದ್ಕೋಳಿ ಮೊಟ್ಟೆ ಹಾಕೋಣಕ್ಕೂ ನಾವು ಕವಿ ಕೂರ್ಸಲ್ಲ. 2ನೇ ಸಲ ಮೊಟ್ಟೆ ಇಕ್ಕಾಗ ದಪ್ಪ ಸೈಜು ಉದ್ದ ಚೆನ್ನಾಗಿರೋ ಮೊಟ್ಟೆಗಳನ್ನ ಜಾಸ್ತಿ ಕೂರ್ಸಲ್ಲ ಸರ್. 12 ಮೊಟ್ಟೆ ಕೂರಿಸ್ಕೊಂತೀವಿ. ಒಂದ್ ತಿಂಗಳಲ್ಲಿ 50-100 ಮರಿ ಮಾಡ್ಕೊಳಂಗೆ ಅವನೇ, ಅದ್ರ ಆ ಬೀಡಿಂಗ್ ಅಲ್ಲೇ ಮಾಡ್ಕೊಂಡು ಮಾರ್ತೀವಿ ಸರ್. ಗಂಡುಂಜ ಮಾತ್ರ ಬೀಡಿಂಗ್ ಇಟ್ಕೊಂತೀವಿ, ಗಂಡೆಲ್ಲ ಕೊಟ್ಕೊಂಡು ಹೆಣ್ಣು ಮಾತ್ರ ಕೊಡಕ್ ಹೋಗಲ್ಲ ಸರ್. ಹೆಣ್ಣೆಲ್ಲ ಇಟ್ಕೊಂತೀವಿ, 15 ರೂಪಾಯಿ ಒಂದು ಮೊಟ್ಟೆ ಕೊಡ್ತೀವಿ. ವಾರ ಒಂದು ಹೆಚ್ಚಿಗೆ 60-70 ಮೊಟ್ಟೆ ಸೇಲ್ ಆಗ್ತಾ ಎಲ್ಲ ಶಿವಮೊಗ್ಗ. ಇದು ಈಗ ನಾಟಿ ಕೋಳಿ ಮೊಟ್ಟೆ ಯಾವ ರೀತಿಯಿಂದ ನಿಮ್ಮ ಒಂದು ಇದರಲ್ಲಿ ಯಾವ ರೀತಿಯ ದರ ನೀವು ನಿಗದಿ ಮಾಡಿದ್ರಿ? ದರ ಅಂದ್ರೆ ಸರ್ ಈಗ ಎಲ್ಲ ಕಡೆ ರೇಟ್ ತಿಳ್ಕೊಂಡು ನಾವು ಖರ್ಚು ವೆಚ್ಚ ಜಾಸ್ತಿ ಬರುತ್ತೆ ಸರ್. ಏನೇ ಒಂದು ಪುಡ್ತಾರ ಹೋದ್ರು, ಈಗ ಮೆಕ್ಕೆಜೋಳಕ್ಕೆ ಹೋದ್ರೆ 25 ರೂಪಾಯಿ ಸರ್, ಅದ್ ಮತ್ತೆ ಪುಡಿ ಮಾಡ್ಸಕ್ ಹೋದ್ರೆ 4-5 ರೂಪಾಯಿ ಕೆಜಿ ತಗೊಂತಾರೆ. ಅಲ್ಲಿ 27 ಅಲ್ಲಿಗೆ ಹೆಚ್ಚು ಕಮ್ಮಿ 29 ರೂಪಾಯಿ ಕೆಜಿ ಬೀಳುತ್ತೆ ಸರ್. ಅದು 29 ರೂಪಾಯಿ ಕೆಜಿ ಬಿದ್ದಾಗ ನಾವು ಎಲ್ಲ ಹಾಕೋದೆಲ್ಲ ಹೇಳ್ಬೇಕು ಸರ್, ಕೋಳಿಗಳಿಗೆ ಖರ್ಚು ಜಾಸ್ತಿ ಬರುತ್ತೆ. ಮೇವು ಹಾಕ್ಲೇಬೇಕು ಸರ್, ನಾವು ಹೊರಗಡೆ ನ್ಯಾಚುರಲ್ ಮೇಯ್ತೇವೆ ಅಂದ್ರೆ ಅವು ಗ್ರೋತ್ ಬರಲ್ಲ. ಹಂಗಾಗಿ ಅವಕ್ಕೆ ವಾರದ 2 ದಿವಸ ಕ್ಯಾಲ್ಸಿಯಂ ಲಿವರ್ ತಾನಿಕ್ ಇಂಥವೆಲ್ಲ ಕೊಡ್ತೀವಿ, ಕುಡ್ಕೊಂತವೆ. ಹಂಗಾಗಿ ಸಲ ಗಿರಿರಾಜ ಸ್ವಲ್ಪ ಮಾಡ್ಬೇಕು ಅಂತ ತಂದಿವಿ ಸರ್. ಕಾಲೇಜಲ್ಲಿ ಹುಡುಗರು ಸಾಕಿದ್ರು, ಕಾಲೇಜಲ್ಲಿ ಒಂದ್ 25 ತಂದು ಅದನ್ನೇ ಒಂದ್ ಸ್ವಲ್ಪ ಸಾಕೊಂಡು ಅವರಿಂದ ಇಂಪ್ರೂವ್ ಮಾಡ್ಕೊಳ್ಳೋಣ. ನಾವು ಮನೆ ಮೊಟ್ಟೆ ಮಕ್ಳಿಗೆ ತಿನ್ನಕ್ ಆಗ್ತದೆ ಅಂತೇಳಿ ಸಾಕೊಂಡ್ವಿ ಸರ್. ಮತ್ತೆ ಈಗ ಕುರಿ ಮತ್ತೆ ಮೇಕೆಗಳ ಮರಿಗಳ ಒಂದು ನಿರ್ವಹಣೆಗೆ ಬಂದ್ರೆ ಹೇಗೆ? ಅದೇ ಯಾವ ರೀತಿ ಏನಿಲ್ಲ ಸರ್, 3 ತಿಂಗಳು ನಾವು ಹುಟ್ಟಿದ ಮರಿಗೆಲ್ಲ PPR ಮಾಡ್ಕೊಬಿಡ್ತೀವಿ. PPR ಮಾಡ್ಕೊಂಡಾದ್ಮೇಲೆ ಒಂದು 2-2.5 ತಿಂಗಳು ಹಾಲು ಕುಡಿದಿರ್ತವೆ, ಹಾಲ್ ಬಂಡಜಲ್ ಅಂತೇಳಿ ಮರಿಗಳಿಗೆ ತಂದಾಕಂತೀವಿ. ಗಿಣ್ಣತ್ತಿನ ಮರಿ ಇದಾಗ್ತವೆ ಅಂತ. ಆಮೇಲೆ ಜಂತುನಾಶಕ ಎಲ್ಲ ಹಾಕೊಂಡು PPR ಆದ್ಮೇಲೆ ET PPR ಎಲ್ಲ ಮಾಡ್ತೀವಿ ಸರ್. ಏನ್ ಪ್ರಾಬ್ಲಮ್ ಏನಿಲ್ಲ ಸರ್. ಮಾರಾಟ ಹೇಗೆ ಅಂತಂದ್ರೆ ಅವರೇ ಬಂದು ತಗೊಂಡು ಹೋಗ್ತಾರ ಇಲ್ಲ ನೀವೇ ಹೋಯ್ತು ಕೊಡ್ತೀರಾ? ನಮ್ದೆಲ್ಲ ಜನಗಳಿಗೆ ಪ್ರಚಾರ ಆಗಿದೆ ಸರ್, ಜನಗಳು ಖುಷಿ ಪಟ್ಕೊಂಡು ಬಂದು ಅವರೇ ಹೋಗ್ತಾರೆ. ಒಂದ್ ಹಬ್ಬಕ್ಕೆ 3-4 ಹಿಂಗ್ ಬಂದು ತಗೊಂಡೋಗ್ತಾರೆ. ಕೆಲವು ಆರ್ಡರ್ ಇದ್ರೆ ಇಲ್ಲೇ ಬಂದು ಮಟನ್ ಕಟ್ಕೊಂಡು ಹೋಗ್ತಾರೆ. ಕುರಿನ ನಾವು ತೂಕ ಮಾಡ್ಕೊಟ್ರೆ ಅವ್ರ ಇಲ್ಲೇ ಬಂದು ಜನ ಕರ್ಕೊಂಡು ಕಟ್ ಮಾಡಿಸ್ಕೊಂಡು ತಗೊಂಡು ಹೋಗ್ತಾರೆ. ಹೇಗೆ ಒಂದು ಕೆಜಿಗೆ ಯಾವ ರೀತಿಯಿಂದ? ಕೆಜಿ ಲೆಕ್ಕ 550 ರೂಪಾಯಿ ಕೆಜಿ ಕೊಡ್ತಾ ಇದೀವಿ ಸರ್. ಈಗ ಹಬ್ಬದ ಸೀಸನ್ ಅಂತ 500 ರೂಪಾಯಿ ಫಿಕ್ಸ್ ಮಾಡ್ಕೊಂಡಿದ್ವಿ ಸರ್. 500 ರೂಪಾಯಿ ಕೊಡ್ತೀವಿ. ಅವ್ರಿಗೆ 500 ರೂಪಾಯಿ ಕೊಟ್ರೆ ಒಂದ್ 40 ಕೆಜಿ ಕುರಿ ಇತ್ತು ಅಂದ್ರೆ ಒಂದ್ 12-13 ಕೆಜಿ ವೇಸ್ಟೇಜ್ ಹೋಗುತ್ತೆ ಸರ್. ಅವ್ರಿಗೆ ಒಂದ್ 660-670 ರೂಪಾಯಿ ಕೆಜಿ ಮಟನ್ ಬೀಳತ್ತೆ. ತಲೆ ಕಾಲು ಬೋಟಿ ಎಲ್ಲ ತೂಕ ಬರುತ್ತೆ ಸರ್. ನೀವೇ ಯಾಕೆ ಅದು ಮಾರಾಟ ಮಾಡುವ ಒಂದು ವ್ಯವಸ್ಥೆ ಅಂದ್ರೆ ಮಟನ್ ಅವೆಲ್ಲ ಆಗಲ್ಲ ಸರ್, ಇಲ್ಲೇ ಕೆಲಸ ಜಾಸ್ತಿ ಇರುತ್ತೆ, ಆಗಲ್ಲ. ಅದೇನು ಒಬ್ಬೊಬ್ರು ಮಾಡೋದು ಯಾವ್ದು ಮಾಡ್ಕೊಂಡು ಹೋಗ್ತೀವಿ ಅದೇ ಮಾಡ್ಕೊಂಡು ಹೋದ್ರೆ ನೆಮ್ಮದಿ ಸರ್. ಏ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದಾಗ ಒಂದ್ ಕಳ್ಕೋಬೇಕಾಗತ್ತೆ, ಒಂದ್ ಉಳಿಸ್ಕೋಬೇಕಾಗತ್ತೆ. ಹಂಗಾಗಿ ಯಾವ್ದು ಒಂದ್ರ ಅಚ್ಚುಕಟ್ಟ ಮಾಡ್ಕೊಂಡು ಹೋದ್ರೆ ಎಲ್ಲ ನೆಮ್ಮದಿಯಾಗಿರುತ್ತೆ ಸರ್. ಆಮೇಲೆ ಈಗ ಖರ್ಚು ವೆಚ್ಚ ಅಂತ ಹೇಳ ಒಂದು ಲೆಕ್ಕಕ್ಕೆ ಬಂದ್ರೆ ಯಾವ ರೀತಿಯಿಂದ ಖರ್ಚು ಬರುತ್ತೆ ಅಂದ್ರೆ ಸರ್, ನಮಗೆ ಆಳುಗಳ ಖರ್ಚು, ಅವರಿಗೆ ಬೆಳಗ್ಗೆ ಸಂಜೆ ಊಟ ಕೊಡ್ತೀವಿ, ಅವ್ರದೇನ ಅಡಿಕೆಯಲ್ಲಿ ಹೊಗೆ ಸೊಪ್ಪು ಯಾಬಿಟ್ಟಿದೆ ಎಲ್ಲ ಕೊಡ್ತೀವಿ. ಒಟ್ಟು ತಿಂಗಳಿಗೆ ನಾನು 12,000 ರೂಪಾಯಿ ಸಂಬಳ ಕೊಡ್ತೀನಿ ಸರ್. ಡೈಲಿ 400 ರೂಪಾಯಿ ಲೆಕ್ಕಾಚಾರದ ಕೊಡ್ದಾಗಿನೇ ಖರ್ಚು ವೆಚ್ಚಗಳೆಲ್ಲ ನಮ್ದೇ. ಅವ್ರ ಖಾಲಿ ಚಪ್ಪಲಿಯಿಂದ ಹಿಡಿದು ಬಟ್ಟೆ ಬರೆಯಿಂದ ಹಿಡಿದು ಪ್ರತಿ ಒಂದೆಲ್ಲ ನಮ್ದೇ ಸರ್. ಆ ಕಡೆ ಹೊಸಪೇಟೆ ಆ ಕಡೆಯಿಂದ ಎಲ್ಲ ಹುಡುಗರು ಕರೆಸ್ತೀವಿ. ಕುರು ಕುರಿ ಕಾಯ್ದೆ ಅನುಭವ ಅಂತಾರೆ, ಬಂದ್ ಮಾಡ್ಕೊಂಡು ಹೋಗ್ತಾರೆ. ವರ್ಷಕ್ಕೊಂದೊಂದು ಒಬ್ಬೊಬ್ರು ಇರ್ತಾರೆ, ಊರಿಗೆ ಹೋದಾಗ ಒಂದು ವಾರ 15 ದಿವಸ ಬಿಟ್ಟು ಬರ್ತಾರೆ ಎಲ್ಲ. ನಾವು ಅಷ್ಟೊತ್ತು ಇನ್ನೊಬ್ಬ ಯಾರ್ಯಾರ ವ್ಯವಸ್ಥೆ ಮಾಡ್ತಾರೆ. ಲೇಬರ್ ಪ್ರಾಬ್ಲಮ್ ಸರ್, ಏನು ಮಾಡಕ್ಕಲ್ಲ, ಏನು ಕಾಲ ಕಳ್ಕೊಂಡು ಹೋಗ್ಬೇಕು ಅಣ್ಣ ಅಪ್ಪ ಅನ್ಕೊಂಡು ಹೋಗ್ಬೇಕು ಸರ್. ಯಾಕಂತಂದ್ರೆ ಪಟ್ಟಣ ಹತ್ರದಲ್ಲೇ ಇದೆ, ಸ್ವಲ್ಪ ಜನಗಳು ಅಂದ್ರೆ ಕೂಲಿ ಆಳುಗಳು ಸಿಗೋದು ಸ್ವಲ್ಪ ಕಷ್ಟ ಅಂತ ಅನ್ಬಹುದು. ಕೂಲಿ ಆಳಿಗಿಂತ ಸರ್ ನಾವು ವರ್ಷದ್ದು ಅಮೌಂಟ್ ಒಂದೇ ಸಲ ಕೊಟ್ಬಿಡ್ತೀವಿ ಅವರಿಗೆ, ಹಂಗಾಗಿ ಅವ್ರ ಕಷ್ಟಕ್ಕೆ ಏನಾರು ಆಗ್ತದಲ್ಲ ಅಂತೇಳಿ ಹಂಗಾಗಿ ಬಂದು ವರ್ಷಾನ್ಗಟ್ಲೆ ಮಾಡಿ ಹೋಗ್ತಾರೆ ಸರ್. ದುಡ್ದೋಗ ಈಗ ತಮ್ಮ ಒಂದು ಈ ಸಾಧನೆಗೆ ಕೆಲವೊಂದು ಪ್ರಶಸ್ತಿ ಕೂಡ ಬಂದಿದೆ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ನಾವು ಫಸ್ಟ್ ಹೈನುಗಾರಿಕೆಯಲ್ಲಿ ನಂದು ಪ್ರೋತ್ಸಾಹನ ತಿಂಗಳಿಗೆ 25,000-30,000 ಬರೋದು, ಅದ್ರ ಮೇಲೆ ಆಯ್ಕೆಯಾಗಿ ಶಿವಮೊಗ್ಗ ವೆಟರಿನರಿ ಹಾಸ್ಪಿಟಲ್ ಅಲ್ಲಿ ನನಗೆ ಕರೆದು ಸನ್ಮಾನ ಮಾಡಿದ್ರು. ಅಲ್ಲಿಂದ ಜಿಲ್ಲಾ ಮಟ್ಟದಲ್ಲಿ ಬೆಂಗಳೂರು ಹೆಬ್ಬಾಳದಲ್ಲಿ ಸಿದ್ದರಾಮಣ್ಣರ ಫೀಲ್ಡ್ ಅಲ್ಲಿ 2 ಸಲ ಸನ್ಮಾನ ಆಯ್ತು ಸರ್. ಅಲ್ಲಿ ಪ್ರಶಸ್ತಿ ಎಲ್ಲ ಕೊಟ್ಟು ಸನ್ಮಾನ ಮಾಡಿದ್ರು. ಅದಾದ ಮೇಲೆ ಬೀದರ್ ಅಲ್ಲಿ ನಮ್ಮ ಯಡಿಯೂರಪ್ಪರ ಫೀಲ್ಡ್ ಅಲ್ಲಿ ಕೃಷಿ ಮೇಳದಲ್ಲಿ ಹೈನುಗಾರಿಕೆಯಲ್ಲಿ ನಮಗೆಲ್ಲ ಒಂದು ದೊಡ್ಡದಾಗೆ ಐಟಿ ಇದರಲ್ಲಿ UAP ಕೋಟದಲ್ಲೇ ನಮಗೆ ಸನ್ಮಾನ ಮಾಡಿ ಎಲ್ಲ ಕೈಗೆ 10,000 ರೂಪಾಯಿ ದುಡ್ಡು ಕೊಟ್ಟು ಖುಷಿಯಿಂದ ಕಳ್ಸಿಕೊಟ್ಟಿದ್ದಾರೆ ಸರ್. ಭಾರಿ ಖುಷಿ ಆಗಿದೆ ಸರ್. ನಂದು ಚಂದನ TV ಅವರೆಲ್ಲ ನೇರ ಪ್ರಸಾರ ಎಲ್ಲ ಇದೆ ಸರ್, ಮಾಡಿದ್ದಾರೆ ಸರ್. ಇದರ ಜೊತೆಗೆ ಈಗ ಮತ್ತೆ ಮುಂದಿನ ಒಂದು ಯೋಜನೆಗಳಿಗೆ ಬಂದ್ರೆ ಇನ್ನು ಏನು ಇದರಲ್ಲೇ ಇದ್ದಿದ್ರಲ್ಲೇ ಅಥವಾ ಇನ್ನು ಹೆಚ್ಚಿನದಾಗಿ ಏನಾದ್ರು ಮಾಡ್ಬೇಕಂತ ಎಷ್ಟಿದೆ ಅದರಲ್ಲೇ ಒಂಚೂರು ಅಚ್ಚುಕಟ್ಟಾಗಿ ಈಗ ಸುಮ್ಮನೆ ದೊಡ್ಡ ಪ್ರಮಾಣ ಮಾಡಿಕೊಂಡು ಲುಕ್ಷಣ ಮಾಡ್ಕೊಳ್ಳೋದಕ್ಕಿಂತ ಸರ್, ನಮಗೇನು ಒಂದು ಟಾರ್ಗೆಟಿಗೆ ಒಂದು ಲೇಬರಿಗೂ ಎಲ್ಲರಿಗೂ ಮೇಂಟೈನ್ ಆಗಂಗೆ ಎಷ್ಟು ಬೇಕು ಅಂದರೆ ಒಂದು 300-400 ಕುರಿ ಒಳಗೆ, ಒಂದು 500 ಕುರಿ ಒಳಗಡೆನೆ ಅಲ್ಲೇ ನಾವು ವರ್ಕೌಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಸುಮ್ಮನೆ ಜಾಸ್ತಿ ಹೊರಗಡೆಯಿಂದ ತರಕ್ಕೂ ಹೋಗಲ್ಲ, ಇನ್ನೊಂದು ಮಾಡಕ್ಕೂ ಹೋಗಲ್ಲ, ನಮ್ಮಲ್ಲಿ ಉಳಿದಿದ್ರಾಗೆ ಇರೋದ್ರಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಏನ್ ತೊಂದರೆ ಇಲ್ಲ. ಒಟ್ಟಾರೆಯಾಗಿ ಏನ್ ಅನಿಸ್ತದೆ ಈಗ ಈ ಒಂದು ಕೃಷಿ ಜೀವನ ಜೀವನದಲ್ಲಿ ಒಂದು ಟೈಮಲ್ಲಿ ಎಲ್ಲೂ ಹೋಗಕ್ಕಾಗಲ್ಲ ಬರಕ್ಕಾಗಲ್ಲ ಅನ್ನೋದೊಂದು ಕಷ್ಟ ಬಿಟ್ರೆ ನೆಮ್ಮದಿಯಾಗಿದ್ದೀವಿ ಸರ್. ಹೊಟ್ಟೆ ತುಂಬ ಊಟ ಮಾಡ್ತೀವಿ, ಕಣ್ ತುಂಬ ನಿದ್ದೆ ಮಾಡ್ತೀವಿ, ನಮಗೆ ತಿಳ್ದ ನಾವು ಕೆಲಸ ಮಾಡ್ಕೊಂಡು ನಮ್ಮಂಗ್ ರಾಜರು ಯಾರು ಇಲ್ಲ ಸರ್. ಯಾರ ಹತ್ರನು ಒಂದ್ ಮಾತು ಕೇಳಿಸ್ಕೊಳಂಗಿಲ್ಲ, ಹೇಳಂಗಿಲ್ಲ, ನಾವೇ ಇನ್ನೊಬ್ರಿಗೆ ಬುದ್ಧಿವಾದ ಹೇಳ್ಕೊಂಡು ಹಚ್ಚಿಕೊಂಡು ನಮ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಅದೊಂದು ನಮಗೆ ಖುಷಿ ಸರ್. ಖುಷಿ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸಿದೀರಿ ಅಂತ ಹೇಳಿದ್ರಿ, ಏನ್ ಮಾಡ್ತಾ ಇದಾರೆ ಮಕ್ಕಳು? MCA ಮಾಡ್ಯಾಳೆ ಸರ್, ಒಬ್ಳು MBA ಮಾಡ್ಯಾಳೆ, ಒಬ್ಳು ಇಲ್ಲೇ ಶಿವಮೊಗ್ಗದಲ್ಲಿ ಕೊಟ್ಟು ಮದುವೆ ಮಾಡಿ ನಮ್ಮ ಸೂಡ್ ಆಫೀಸಲ್ಲಿ ಈಗ ವರ್ಕ್ ಮಾಡ್ತಾಳು, ಸೂಡ್ ಆಫೀಸಲ್ಲಿ ವರ್ಕ್ ಮಾಡ್ತಾಳೆ. ಇನ್ನೊಬ್ರು ದೊಡ್ಡವ್ರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಳೆ ಸರ್. ಅವಳಿಗೆ ಕೆಲಸ ಇತ್ತು, ಇಲ್ಲ ಅಪ್ಪ ಹೆಂಗ್ ಕುತ್ಕೊಳ್ಳೋದು ಏನ್ ಮಾಡೋದು ಅಂತೇಳಿ ಬೆಂಗಳೂರಿಗೆ ವರ್ಕ್ ಮಾಡ್ತಾಳೆ ಸರ್. ಅವಳಿಗೆ ಒಂದು ಹೆಣ್ಮಕ್ಳಿನ 2 ಹೆಣ್ಣೆ ಸರ್, 2 ಹೆಣ್ಣೆಗ ಹೆಣ್ಮಕ್ಳೇ ಗಂಡ್ ಮಕ್ಳ ತರ ಸಾಕಣಿ ಸರ್, ಎಲ್ಲ ಮಕ್ಕಳ ಅವರಿಗೋಸ್ಕರ ಒದ್ದಾಡ್ತಾ ಇದೆ ಸರ್. ಇದು ಎಲ್ಲರ ಒಂದು ಕನಸು ಮತ್ತೆ ಎಲ್ಲರ ಒಂದು ಆಶಯ ಅಲ್ವಾ? ಹಂಗಾಗಿ ಭಾರಿ ಖುಷಿ ಆಗತ್ತೆ ಸರ್, ನಮಗೆಲ್ಲ ನೆಮ್ಮದಿಯಾಗಿದ್ದೀವಿ, ಏನ್ ತೊಂದ್ರೆ ಇಲ್ಲ. ಭಗವಂತ ಯಾರಾದ್ರೂ 10 ರೂಪಾಯಿ ಕೇಳಂಗ್ ಮಾಡಿಲ್ಲ, ಅಚ್ಚುಕಟ್ಟಾಗಿ ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದಂಗೆ ನಡ್ಸ್ಕೊಂಡು ಹೋದ್ರೆ ಸಾಕು ಸರ್ ಅಂತ ಹೇಳ್ತೀರ. ಮೀನು ಸಾಕಾಣಿಕೆ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ರೆ? ಮೀನು ಸಾಕಾಣಿಕೆ ಅಂದ್ರೆ ಸರ್, ನಾವು ಇಲ್ಲಿ ಪಂಚಾಯತಿ ಒಳಗೆ ಎಲ್ಲ ಕೆರೆ ಇಟ್ಕೊಂಡು ಕೆರೆಗೆಲ್ಲ ಬಿಟ್ಟೆಲ್ಲ ಇದ್ ಮಾಡ್ತಿದ್ವು. ಈ ನಡುವೆ ಎಲ್ಲ ಕಟ್ರ ಕಟ ಜಾಸ್ತಿ ಆಯ್ತು ಸರ್ ಅಲ್ಲಿ. ಸುಮ್ಮನೆ ಯಾಕೆ ಅವ್ರ ನಾವು ಮೀನ್ ಬಿಟ್ಟು ಅವ್ರು ಹಿಡಿಯಕ್ ಹೋದಾಗ ಅವರೆಲ್ಲ ಗಲಾಟೆ ಮಾಡೋದು, ಊರು ಮನೆ ನಿಷ್ಠೂರ ಅಂತೇಳಿ ಎಲ್ಲ ಬಿಟ್ಬಿಟ್ಟು ಸರ್ ಅದೆಲ್ಲ ಬಿಟ್ಟಿದೀಗ ಎಲ್ಲ ಹೊರಗಡೆ ಇರೋಲ್ಲ ಸರ್. ಮೀನು ಇಲ್ಲೇ ಒಂದು ಹೊಂಡ ಮಾಡ್ಕೊಂಡು ಮಾಡ್ಬೋದಲ್ಲ? ಇಲ್ಲ, ಅದು ಕಾಗೆಗಳು ಬಾರಿ ಸರ್ ಅಲ್ಲಿ ಬಿಡಲ್ಲ. ಆಮೇಲೆ ನೀರ್ ನುಗ್ಗದಾಗ ನೀರೆಲ್ಲ ಹೊರಗಡೆ ಹೋಗ್ತವೆ, ಅದ್ರ ಮೇಲೆ ನಮ್ಗೆ ಇಂಟ್ರೆಸ್ಟ್ ಕಮ್ಮಿ ಸರ್. ನಾವು ಇದ್ರಲ್ಲೇ ಹೋಗ್ತಾ ಇದೀವ, ಇದರಲ್ಲಿ ಅಚ್ಚುಕಟ್ಟ ಮಾಡ್ಕೊಂಡು ಹೋಗ್ತೇವೆ ಸರ್. ಹೆಚ್ಚಿನ ಒಂದು ಮಾಹಿತಿ ತಮ್ಮಿಂದ ಪಡೆಯುವುದಾದರೆ ಅಥವಾ ತಮ್ಮ ಜಮೀನಿಗೆ ಬಂದು ಭೇಟಿ ಮಾಡಿ ನೀವು ಯಾವ ರೀತಿಯಿಂದ ಕೃಷಿ ವಿಧಾನ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. ನನ್ನ ದೂರವಾಣಿ ಸಂಖ್ಯೆ ಬಂದು 9090212 1342 9 ಶ್ರೀನಿವಾಸ್ ಅಂತ. ಧನ್ಯವಾದ ಸರ್. ಇದುವರೆಗೆ ತಾವು ತಮ್ಮ ಕೃಷಿ ಜೀವನದ ನಿರ್ವಹಣೆ ಕುರಿತು ಸಂಪೂರ್ಣ ಒಂದು ಮಾಹಿತಿಯನ್ನು ನಮ್ಮ ಭದ್ರಾವತಿ ಆಕಾಶವಾಣಿ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ. ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಶ್ರೀನಿವಾಸ್ ಅವರೇ ನಮಸ್ಕಾರ. ಧನ್ಯವಾದಗಳು ಭದ್ರಾವತಿ ಆಕಾಶವಾಣಿ. ನಮ್ಮ ಮಾಹಿತಿ ಎಲ್ಲ ನಾವು ಇದರಲ್ಲೆಲ್ಲ ಕೊಟ್ಟಿದ್ದೀವಿ. ಜನಗಳು ಬೇಕಾದ್ರೆ ಬಂದು ಅನುಭವ ತಗೋಬಹುದು. ನನ್ನ ಹತ್ರೆಲ್ಲ ಬಂದು ಟ್ರೈನಿಂಗ್ ಎಲ್ಲ ತಗೊಂಡು ಹೋಗ್ತಾರೆ ಸರ್. ಬಂದೆಲ್ಲ ಟ್ರೈನಿಂಗ್ ತಗೊಂಡು ಹೋಗ್ತಾರೆ. ಕಾಲೇಜಿಂದ ಎಲ್ಲ ಕರ್ಕೊ ಬರ್ತಾರೆ ನಮ್ಮ ಡಾಕ್ಟರ್ಗಳು, ಹಿಂಗೆಲ್ಲ ಹಿಂಗೆಲ್ಲ ಅಂತ ಟ್ರೈನಿಂಗ್ ತಗೊಂಡು ಹೋಗ್ತಾರೆ. ನೀವೇ ಎಲ್ಲಿಗಾದ್ರೂ ಹೋಗಿದ್ದೀರಾ ಟ್ರೈನಿಂಗ್? ನಾವು ಟ್ರೈನಿಂಗ್ ಅಂದ್ರೆ ನಮ್ಮ ವೆಟರ್ನರಿ ಹಾಸ್ಪಿಟಲ್ ಅಲ್ಲೇ ಹೋಗಿ ಟ್ರೈನಿಂಗ್ ಎಲ್ಲ ಮುಗಿಸಿ ನಮ್ಮ ಇದೆಲ್ಲ ತಗೊಂಡಿದ್ದೀವಿ ಸರ್. ಕೊಟ್ಟಿರಲ್ಲ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ. ಧನ್ಯವಾದಗಳು. ಇದುವರೆಗೂ ಸಮಗ್ರ ಕೃಷಿ ನಿರ್ವಹಣೆ ಈ ಕುರಿತು ಶಿವಮೊಗ್ಗ ಜಿಲ್ಲೆಯ ಅನುಶಿನಕಟ್ಟೆ ಗ್ರಾಮದ ಪ್ರಗತಿಪರ ರೈತರಾದ ಟಿ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಇನ್ನು ಮುಂದೆ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, 2025-26 ಸಾಲಿನಲ್ಲಿ ಭಾಗವಹಿಸುತ್ತಿರುವ ರೈತರು ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ, ಬೆಳೆ ಪದ್ಧತಿಗಳು ಮತ್ತು ಬೆಳೆ ವೈವಿಧ್ಯೀಕರಣ ಹಾಗೂ ಸಾವಯವ ಕೃಷಿ, ಕೃಷಿ ಯಂತ್ರೋಪಕರಣ ಅಭಿವೃದ್ಧಿ, ನೀರಿನ ಸಮರ್ಥ ಬಳಕೆ, ಇನ್ನಿತರೆ ಯಾವುದಾದರೂ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಜಿಲ್ಲೆಯ ಆಸಕ್ತ ರೈತರಿಂದ ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿಗೆ ರೈತ ಮತ್ತು ರೈತ ಮಹಿಳೆಯರಿಂದ ಪ್ರತ್ಯೇಕವಾಗಿ ಹಾಗೂ ಆತ್ಮ ಯೋಜನೆಯಡಿ ಕೃಷಿಯಲ್ಲಿ ಸಮಗ್ರ ಬೆಳೆ ಪದ್ಧತಿ, ಸಮಗ್ರ ನೀರು ನಿರ್ವಹಣೆ, ಸಾವಯವ ಕೃಷಿ, ವೈಜ್ಞಾನಿಕ ಯಂತ್ರೋಪಕರಣಗಳ ಬಳಕೆ, ತೋಟಗಾರಿಕೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ರೇಷ್ಮೆ ಬೇಸಾಯ, ಹೈಟೆಕ್ ಹಸಿರುಮನೆ ಅಳವಡಿಕೆ, ಕೃಷಿ ಸಂಸ್ಕರಣೆ, ಅರಣ್ಯ ಕೃಷಿ, ಆಡು ಕುರಿ ಮೊಲ ಸಾಕಾಣಿಕೆ ಚಟುವಟಿಕೆಗಳ ಬಗ್ಗೆ ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದ ಆತ್ಮಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಮತ್ತು ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿಗೆ ಆಸಕ್ತ ರೈತರಿಂದ ಅರ್ಜಿಗಳನ್ನು ಆಹ್ವಾನಿಸಿದ್ದು, ನಿಗದಿತ ನಮೂನೆಯಲ್ಲಿ ಅರ್ಜಿಗಳನ್ನು ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಸಲ್ಲಿಸಲು ಅಂತಿಮ ದಿನಾಂಕ 5/7/2025 ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಾವಣಗೆರೆ ಜಿಲ್ಲೆಯ ಎಲ್ಲಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಇಲ್ಲವೇ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಕಚೇರಿಯ ವೇಳೆಯಲ್ಲಿ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ ಎಂದು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಹಾಗೂ ಯೋಜನಾ ನಿರ್ದೇಶಕರು ಆತ್ಮ ದಾವಣಗೆರೆಯವರು ತಿಳಿಸಿರುತ್ತಾರೆ. ಇದುವರೆಗೂ ಕೃಷಿ ಪ್ರಕಟಣೆ ಕೇಳಿದ್ರಿ. ಇನ್ನು ಮುಂದೆ ಹವಾಮಾನ ವರದಿ. ಆತ್ಮೀಯ ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ. ಶಿವಮೊಗ್ಗ ಭದ್ರಾವತಿಯಲ್ಲಿ ಇಂದು ಕನಿಷ್ಠ ತಾಪಮಾನ 21°C, ಗರಿಷ್ಠ 26°C ದಾಖಲಾಗಿತ್ತು. ಕರಾವಳಿ, ಮಲೆನಾಡಿನ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಬಿರುಸುಗೊಂಡಿದೆ. ದಕ್ಷಿಣ ಕನ್ನಡದ ಮೂಡುಬಿದಿರೆ, ಉಪ್ಪಿನಂಗಡಿ, ಮಾಣಿ, ಬಂಟ್ವಾಳ, ಗೇರುಸೊಪ್ಪ, ಸುಳ್ಯ, ಉತ್ತರ ಕನ್ನಡದ ಕದ್ರ, ಕ್ಯಾಸಲ್ ರಾಕ್, ಉಡುಪಿಯ ಸಿದ್ದಾಪುರ, ಕೊಡಗಿನ ನಾಪೋಕ್ಲು, ವಿರಾಜಪೇಟೆ, ಸೋಮವಾರಪೇಟೆ, ಶಿವಮೊಗ್ಗದ ಆಗುಂಬೆ ಮತ್ತು ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ನಿನ್ನೆಯಿಂದ 7-11 cm ಮಳೆ ಬಿದ್ದಿರುವ ವರದಿಯಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಬೆಳಗಾವಿ ಮತ್ತು ಧಾರವಾಡದಲ್ಲಿ ಇಂದಿನಿಂದ ಜೂನ್ 28ರವರೆಗೆ ಬಿರುಸಾಗಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಹವಾಮಾನ ಇಲಾಖೆ ಯೆಲ್ಲೋ ಅಂದರೆ ಹಳದಿ ಅಲರ್ಟ್ ಅಂದರೆ ಮುನ್ಸೂಚನೆ ಘೋಷಿಸಿದೆ. ಕರ್ನಾಟಕದ ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮ ಬೆಳಗಾವಿ ಜಿಲ್ಲೆಯ ದೂಧಗಂಗಾ, ಕೃಷ್ಣ, ಹಿರಣ್ಯಕೇಶಿ, ಘಟಪ್ರಭಾ, ಮಲಪ್ರಭಾ ನದಿಗಳ ಒಳಹರಿವು ಹೆಚ್ಚಳವಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಪ್ರಮುಖ ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿ ಕೇಳಿ. ಕೆಆರ್ಎಸ್ ಜಲಾಶಯ ಕನಿಷ್ಠ 121.20 ಅಡಿ ಇಂದಿನ ಮಟ್ಟವಾದರೆ ಗರಿಷ್ಠ 124.80 ಅಡಿ. ಇನ್ನೇನು 3 ಅಡಿಯಷ್ಟು ಮಾತ್ರ ಭರ್ತಿಯಾಗುವುದಕ್ಕೆ ಬಾಕಿ ಇದೆ. ಹಾರಂಗಿ ಜಲಾಶಯ ಕನಿಷ್ಠ ಮಟ್ಟ 2851.68 ಅಡಿ, ಗರಿಷ್ಠ 2859 ಅಡಿ. ಕಬಿನಿ ಜಲಾಶಯ ಕನಿಷ್ಠ 2278.07 ಅಡಿ, ಗರಿಷ್ಠ 2284 ಅಡಿ, ಹೇಮಾವತಿ ಜಲಾಶಯ ಕನಿಷ್ಠ 2915.00 ಅಡಿ, ಗರಿಷ್ಠ 2922 ಅಡಿ. ಲಿಂಗನ್ಮಕ್ಕಿ ಜಲಾಶಯ ಕನಿಷ್ಠ 1775 ಅಡಿ, ಗರಿಷ್ಠ ಸಾಮರ್ಥ್ಯ 1819 ಅಡಿ. ಸೂಪಾ ಜಲಾಶಯದ ಇಂದಿನ ನೀರಿನ ಮಟ್ಟ 532.37 ಮೀಟರ್, ಗರಿಷ್ಠ ಸಾಮರ್ಥ್ಯ 564 ಮೀಟರ್. ಮಾಣಿ ಜಲಾಶಯದ ಇಂದಿನ ನೀರಿನ ಮಟ್ಟ 581.08 ಅಡಿ, ಗರಿಷ್ಠ 595 ಅಡಿ. ತುಂಗಭದ್ರಾ ಜಲಾಶಯದ ಇಂದಿನ ನೀರಿನ ಮಟ್ಟ ಕನಿಷ್ಠ 1614.09 ಅಡಿ, ಗರಿಷ್ಠ 1633 ಅಡಿ. ಮಲಪ್ರಭಾ ಜಲಾಶಯದ ಇಂದಿನ ನೀರಿನ ಮಟ್ಟ ಕನಿಷ್ಠ 2055.46 ಅಡಿ, ಗರಿಷ್ಠ 2079.5 ಅಡಿ. ಭದ್ರಾ ಜಲಾಶಯದ ಇಂದಿನ ನೀರಿನ ಮಟ್ಟ 152.6 ಅಡಿ, ಗರಿಷ್ಠ 186.00 ಅಡಿ. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿನ ಇಂದಿನ ಧಾರಣೆ ಕೇಳೋಣ. ತಿಪಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕ್ವಿಂಟಲ್ ಉಂಡಿ ಕೊಬ್ಬರಿ ಧಾರಣೆ ರೂಪಾಯಿ 26,000 ಗಡಿ ದಾಟುವ ಮೂಲಕ ಹೊಸ ದಾಖಲೆ ಬರೆದಿದೆ. ಕನಿಷ್ಠ ಧಾರಣೆ ರೂಪಾಯಿ 23,000, ಮಾದರಿ ಬೆಲೆ 25,300 ರೂಪಾಯಿ ಪ್ರತಿ ಕ್ವಿಂಟಲ್ನಂತೆ ಇತ್ತು. ಇನ್ನು ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಅಡಕೆ ಧಾರಣೆಗೆ ಬಂದರೆ ಬೆಟ್ಟೆ ಅಡಿಕೆ ಕನಿಷ್ಠ ಬೆಲೆ 50,009 ರೂಪಾಯಿ ಪ್ರತಿ ಕ್ವಿಂಟಲ್ನಂತೆ, ಗರಿಷ್ಠ 59,719 ರೂಪಾಯಿ. ಗೊರವಲು ಅಡಿಕೆ ಕನಿಷ್ಠ 19,116 ರೂಪಾಯಿ ಪ್ರತಿ ಕ್ವಿಂಟಲ್ನಂತೆ, ಗರಿಷ್ಠ 30,199 ರೂಪಾಯಿ. ರಾಶಿ ಅಡಿಕೆ 40,009 ರೂಪಾಯಿ ಪ್ರತಿ ಕ್ವಿಂಟಲ್ನಂತೆ ಕನಿಷ್ಠವಾಗಿದ್ದರೆ, ಗರಿಷ್ಠ 57,011 ರೂಪಾಯಿ. ಸರಕು ಅಡಕೆ ಕನಿಷ್ಠ 55,169 ರೂಪಾಯಿ, ಗರಿಷ್ಠ 96,596 ರೂಪಾಯಿ ಪ್ರತಿ ಕ್ವಿಂಟಲ್ನಂತೆ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಇನ್ನು ಸಾಗರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಡಿಕೆ ಧಾರಣೆಗೆ ಬಂದರೆ ಬಿಳಿಗೋಟು ಅಡಿಕೆ ಕನಿಷ್ಠ 7,666 ರೂಪಾಯಿ ಪ್ರತಿ ಕ್ವಿಂಟಲ್ನಂತೆ, ಗರಿಷ್ಠ 24,170 ರೂಪಾಯಿ. ಚಾಲಿ ಅಡಿಕೆ ಕನಿಷ್ಠ 13,214 ರೂಪಾಯಿ ಪ್ರತಿ ಕ್ವಿಂಟಲ್ನಂತೆ, ಗರಿಷ್ಠ 36,219 ರೂಪಾಯಿ. ಕೋಕಾ ಅಡಿಕೆ ಕನಿಷ್ಠ 8,100 ರೂಪಾಯಿ, ಗರಿಷ್ಠ 21,822 ರೂಪಾಯಿ. ಕೆಂಪುಗೋಟು ಅಡಿಕೆ ಕನಿಷ್ಠ 21,419 ರೂಪಾಯಿ, ಗರಿಷ್ಠ 28,399 ರೂಪಾಯಿ. ರಾಶಿ ಅಡಿಕೆ ಕನಿಷ್ಠ 23,099 ರೂಪಾಯಿ, ಗರಿಷ್ಠ ಬೆಲೆ 56,799 ರೂಪಾಯಿ ಪ್ರತಿ ಕ್ವಿಂಟಲ್ನಂತೆ. ಸಿಪ್ಪೆಗೋಟು ಅಡಿಕೆ ಕನಿಷ್ಠ 6,899 ರೂಪಾಯಿ, ಗರಿಷ್ಠ 17,811 ರೂಪಾಯಿ ಪ್ರತಿ ಕ್ವಿಂಟಲ್ನಂತೆ ಧಾರಣೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಇದುವರೆಗೆ ಹವಾಮಾನ ವರದಿ, ಪ್ರಮುಖ ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿನ ಇಂದಿನ ಧಾರಣೆ ಕುರಿತು ಮಾಹಿತಿ ಕೇಳಿದಿರಿ. ಇದುವರೆಗೂ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಹವಾಮಾನ ವರದಿ, ಪೇಟೆ ಧಾರಣೆ ಮತ್ತು ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ ವರದಿಯನ್ನು ಕೇಳಿದಿರಿ. ಇನ್ನು ಮುಂದೆ ಪರಿಸರ ಗೀತೆ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ. ಹಳ್ಳಿ ನಾಡು ನಮ್ಮದು, ಅದಕ್ಕೆ ತನುಬು ಕೆರೆಗಳು. ಹಳ್ಳಿ ನಾಡು ನಮ್ಮದು, ಅದಕ್ಕೆ ತನುಬು ಕೆರೆಗಳು. ಕೆರೆಗಳನ್ನು ಉಳಿಸಿ ನಾವು ಬದುಕನೆತ್ತಿ ಹಿಡಿಯುವ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ.